ಗಿಫ್ಟ್ ಬಂದಿದೆ. ಅರೆ ವಾ, ಲೆಜೆಂಡ್ ನ ಬ್ಯಾಟ್ ಇದರಲ್ಲಿ ನಾನು ಆಡ್ತೀನಿ. ಅರೆ ಫ್ಯೂಚರ್ ಬ್ಯಾಟಿಂಗ್ ಲೆಜೆಂಡ್ ನಾನೇ. ಇದರಲ್ಲಿ ಯಾರ ಹೆಸರು ಬರ್ದಿದೆಯೋ ಬ್ಯಾಟ್ ಅವರಿಗೆ ಸಿಗುತ್ತೆ. ಅರೆ ನೋಡಿದ್ರ, ಇದರಲ್ಲಿ ನನ್ನ ಹೆಸರು ಬರೆದಿಲ್ಲದಿದ್ರೆ ಎಷ್ಟು ತೊಂದರೆ ಆಗ್ತಿತ್ತು. ಅದಕ್ಕೆ RBI ಹೇಳುತ್ತೆ, ಬ್ಯಾಂಕ್ ಅಕೌಂಟ್ ಅಥವಾ ಬ್ಯಾಂಕ್ ಲಾಕರ್ ಇರಲಿ, ಅದರಲ್ಲಿ ನಾಮಿನಿ ಹೆಸರು ಅಗತ್ಯವಾಗಿ ನಮೂದಿಸಿ. ಇದರಿಂದ ಠೇವಣಿ ಸಿಗುತ್ತೆ ನಾಮಿನಿಯ ಹೆಸರಿದ್ದವರಿಗೆ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಇದು ಆಕಾಶವಾಣಿ ಮೈಸೂರು FM 100.6. ಈಗ ಸಮಯ ಸರಿಯಾಗಿ 6:50:50. ಈಗ ಕೇಳಿ ಕಾರ್ಯಕ್ರಮ ಕೃಷಿ ರಂಗ. ಮೈಸೂರು ಆಕಾಶವಾಣಿ ಕೇಂದ್ರದ ರೈತ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಮತ್ತೊಮ್ಮೆ ರೈತ ಸ್ನೇಹಿತರೆಲ್ಲರಿಗೂ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ತೋರಣ ಹೂರಣ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ, ಆರ್ ಲೋಕೇಶ್ವರಿ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ನಂತರ ಕೃಷಿಲೋಕ, ಅನಂತರ ಕೃಷಿ ದರ್ಪಣ. ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಆರ್ ಲೋಕೇಶ್ವರಿ. ಈಗ ಕೇಳೋಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ತೋರಣ ಹೂರಣ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಅಲ್ಲ ಕಣವು, ಕಮಲಕ್ಕ ಹೇಳೋಣ ಈಗ. ಅಂಟಮ್ಮ ಅಂಟಮ್ಮ ಅನ್ಕಂಟು ಬಾಯಲ್ಲಿ ಹೇಳಿ, ಮೊನ್ನೆ ಇಲ್ಲೇ ಮನೆ ತಾವ್ ಕುಂತಿರು ಬತ್ತೀನಿ ಮದ್ವೆಗೆ ಹೋಗ್ಬೇಕು ಅಂತ ನಂಗ್ ಕೂರ್ಸಿ ಕಡ್ದು ಹೋಗ್ಬಿಟ್ಟವನಲ್ವ ಚಂದ್ರ. ಎರಡು ಮದ್ವೆಗೆ ಹೋಗಿ ಹೊಟ್ಟೆ ತುಂಬಾ ತಿನ್ಕೊಂಬಂದ್ ಹೆಂಗ್ ಕುಂತವ್ನ? ಅದೇ ಅವ್ನ ಕೈಲಿ ಮಾತಾಡಕ್ಕೂ ಆಯ್ತಾ ಇಲ್ಲ, ಕಣ್ ಬಿಡಕ್ಕೂ ಆಯ್ತಾ ಇಲ್ಲ, ತೂಕಡಿಸ್ಕೊಂಡ್ ಕುಂತವ್ನೆ. ತಗಿರಿ ಇಬ್ರು, ಅದಕ್ಕ ನಂಗ್ ಮಾತಾಡಕ್ ಆಗೋದಿಲ್ಲ. ಏನ್ ಬಾಯಿ ಕಟ್ ಹಾಕೊಂಡ್ಬಿಟ್ಟಿದ್ದಾನ ಕಾಣಿ? ಅಲ್ಲ ಕಣ್ಣಣ್ಣ, ಹಿಂಗೆ ಗಂಟ್ಲು ತನಕ ಗಂಟ್ಲು ಬಿರಿಯಂಗ್ ತಿಂದ್ರಿ ಇನ್ನೇನಾದ್ರೆ? ಗಂಟ್ಲಿಗೆ ಬೆಳ್ಳಾಕ್ ನೋಡ್ದೇವ, ಗಂಟ್ಲು ತುಂಬಾ ತಿನ್ಬಿಟ್ಟವ್ನ. ಮುಖ ನೋಡಿದ್ರೆ ಗೊತ್ತಾಯ್ತಾ ಇಲ್ವೇ? ಮುಖ ಹೇಳ್ದದ ಓದಿರೋದ್ನ ಹೇಳಕ್ಕಿಲ್ವೇ? ಮುಖ ನೋಡಿದ್ರೆ ಗೊತ್ತಾಯ್ತದಂತೆ. ಅಯ್ಯೋ ಬುಡಿ, ಈಗ ಜಯಣ್ಣಂಗೆ ಹೇಳಿದ್ದಿ ನಾನು, ನೋಡಪ್ಪ ಒಸಿ ಬಿರ್ಬಿರ್ನೆ ಎದ್ದು ಒತ್ತಾರಿಯೇ ಹೊಸ ಅಂಗಿ ಹಾಕೊಂಡು ನಿಂತಿರು, ಬಾಗಲ್ ಮುಂದೆ ಬಂದು ಕುಟು ಕುಟಿನಲ್ಲಿ ಕರ್ಕೊಂಡ್ ಹೋಯ್ತೀನಿ ಅಂತ. ನಾನು ಬಂದು ನೋಡ್ದಿ ಕಮ್ಮ, ಏನ ಎದ್ದೇ ಇಲ್ಲ ಇಮ್ಮ, ಇನ್ನು ಗೊಬ್ಬರ ಹಾಕ ಮನೆ ಮನೆ ಒಳಗೋಗಿ ನೋಡ್ದು ಅಥವಾ ಆಚೆಯಿಂದಾನೆ ಹೊಂಟೋದು? ಕುಟಿ ಕುಟಿಯ ರಸ್ತೆಯಲ್ಲಿ ನಿಲ್ಲಿಸ್ಬಿಟ್ಟಮ್ಮ ಹೋಗ್ ನೋಡ್ದಿ, ಹಂಗೆ ಏನು ಕಂಬಳಿಯ ಬದುಕ ಮಲ್ಗನೆ. ಅಪ್ಪೋ ಇದೇನ ಈ ದಗೆಲು ಈ ಕೈ ಮಟ್ಟ ಕಂಬಳಿಯ ಬದುಕ ಮಲ್ಗನೆ ಅಂತ ಅನ್ಕೊಂಡು ನೋಡ್ದಿದ್ ಯಾಕೆ ನಿದ್ರೆ ಮಾಡ್ತಾವನೆ, ಎಚ್ಚರ ಮಾಡೋದ್ ಬೇಡ ಅಂತ ಅನ್ಬಿಟ್ಟು ಹೆಂಗಾದ್ರೂ ಬತ್ತಾನ ಯಾರು ಕುಟಿ ಕುಟಿನಲ್ಲಾರು ಅನ್ಬಿಟ್ಟು ನಾನೇ ಕಡ್ದು ಬಿಟ್ಟಿ. ಅದು ನಮ್ಮ ಮನೇನೆ ನೋಡಿದ್ನ, ಪಕ್ಕದ ಮನೆಗೆ ಹೋಗಿದ್ನ ಕೇಳವ. ನಾನು ಹೊಸ ಅಂಗಿ ಮತ್ತೆ ಏನು ಚೊಳ್ಳವ ಹಾಕೊಂಡು ಬಾಗ್ಲಾಗೆ ಕುಂತೀನಿ, ಇವನು ಕುಟಿ ಕುಟಿನೂ ನಿಲ್ಲಿಸ್ತಾಳೆ ಹಂಗೆ ಹೋಗವನೆ ನೋಡು ಹೆಂಗ ಹೇಳ್ತಾನೆ. ನೀನು ಅಬ್ಬ ನಂಬಿಡ್ತಾಳೆ ಅನ್ಬಿಟ್ಟು ನೀನು ಸುಳ್ಳು ಸುಳ್ಳ ಹೇಳ್ಬೇಡ ಕಣ. ನಾನು ನೋಡ್ದಿ ನೋಡ, ನಾನು ಬೇರೆಯವ್ರ ಮನೆಗೆ ಬಾಗ್ಲ ಹತ್ರ ಹೋಗಿ ನೋಡಕ ನನಗ ಹುಚ್ಚಯ ಗೊತ್ತು ಅಲ್ಲ. ಅದು ಹೊಸ ಕುಟಿ ಕುಟಿ ಅದು ಹೆಂಗೆ ಶಬ್ದ ಮಾಡ್ತತೆ ಅಂತ ಕುಸಿನಲ್ಲಿ ಅದು ಯಾರ ಮನೆ ಬಾಕಲ್ ನೋಡ್ಕೊಂಡು ಹೋದೋ ಏನೋ ಬಿಡು ಹೋಗ್ಲಿ. ಅದೇನೋ ಅಣ್ಣ ತಮ್ಮ ಅಂದ್ರೆ ದಿವಸ ಬೇರೆ ಅದಂತಲ್ಲ, ಅದಕ್ಕೆ ನೀನು ನ್ಯಾಯ ಒದಗಿಸ್ಲಿಲ್ವಲ್ಲ ಅಂತ ಬಿಡಪ್ಪ, ನ್ಯಾಯ ಒದಗಿಸ್ಲಿಲ್ಲ ಅಂತ ಯಾಕೆ ಹೇಳ್ದಯ್ಯಿ? ಈಗ ಅಣ್ಣ ತಮ್ಮದ್ರ ಗಲಾಟಿಯ ನ್ಯಾಯ ಪಂಚಾಯತಿ ಮಾಡ್ಬೇಕಾದ ಪರಿಸ್ಥಿತಿಗೆ ಬಂದ್ ನಿಂತೀವಿ ನಮ್ಮ. ಏನೋ ಹೇಳ್ತಾರಲ್ಲ, ಹುಟ್ಟತಾ ಅಣ್ಣ ತಮ್ಮಂದ್ರು ಬೆಳೀತಾ ದಾಯಾದಿಗಳು ಅಂತ ಹೇಳಿಲ್ವಪ್ಪ ನಮ್ಮ ಹಿರಿಯರು? ಎಲ್ರು ಏನ್ ಹಂಗಿರಕಿಲ್ಲ, ರಾಮ ಲಕ್ಷ್ಮಣ ಇರ್ನಿಲ್ವಾ, ಭರತ ಶತ್ರುಘ್ನ ಇರ್ನಿಲ್ವಾ, ಆಮೇಲೆ 8 ಜನ ಒಂದೇ ತಾಯಿ ಹೊಟ್ಟೆನಾಗ ಹುಟ್ಟದೆ ಹೋದ್ರು ಅಣ್ಣ ತಮ್ಮಂದ್ರಂಗ್ ಬದುಕಿಲ್ವೆ ನಮ್ಮ? ಮೂಕಪ್ಪ ಹಂಗ್ ಬದುಕಬೇಕು ಅನ್ನೋದೇ ನಮ್ಮ ಆಸೆ. ಆದ್ರೆ ಅದಂಗಾದ ಕಂಜಯ್ಯಣ್ಣ ಈಗ ಯಾಕಾಗುದಿಲ್ಲ ಅಲ್ಲಕಪ್ಪ, ಪ್ರಯತ್ನ ಪಟ್ರ ನಾನು ನೀನು ಹಂಗೆ ಇರ್ಬೋದು. ಈಗ ನಮ್ಮ ಹಳ್ಳಿಗಳೆಲ್ಲ ನಡೆಯೋದಿಲ್ವಪ್ಪ, ಒಂದಡಿಗೋಸ್ಕರ ನೋಡಪ್ಪ ಕತ್ತಿ ಮಚ್ಚಿ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಅಣ್ಣ ತಮ್ದಿರಿಯೆ, ಹಂಗೆಲ್ಲ ಮಾಡ್ತಾರ? ಅಲ್ಲ ಹಂಗೂ ಅವ್ರೇ ಒಬ್ರಿಗೊಬ್ರಿಗ್ ಚೆನ್ನಾಗಿರೋರು ಇದಾರೆ, ಚೆನ್ನಾಗಿರ್ಬೇಕವ. ಈಗ ಏನ್ ಗೊತ್ತೇನಪ್ಪ, ಮನ್ಸ ಇಲ್ಲ ಮನುಷ್ಯರಿನ್ ತಿಳ್ಕೊಬೇಕು, ಇಲ್ಲ ಪ್ರಾಣಿಗಳಿಂದ ತಿಳ್ಕೊಬೇಕು, ಎರಡು ಮಾಡ್ಲಿಲ್ಲ ಅಂದ್ರೆ ಮನ್ಸಾಗಿದ್ಕೂ ಏನ್ ಸಾರ್ಥಕ ಬಿಡಪ್ಪ. ಇಲ್ಲ ಕಣ, ಈಗ ಒಟ್ಟಿಗಿರೋದ್ನ ಯಾವ್ದ್ರಿಂದ ತಿಳ್ಕೊಬೇಕು ಹೇಳ್ ನೋಡಮ್ಮ. ಈಗ ನಾನು ಪಾಠ ಓದ್ತಿರ್ಲಿಲ್ವ ಜಯಣ್ಣ, ಏನ ಅದಾದ ಕಾಗೆ ಒಂದಗಳ ಕಂಡ್ರೆ ಕರೆಯದೇ ತನ್ನ ಬಳಗವನು ಅಂತ ಹಂಗೆ ಹಂಗ್ ಬದುಕ್ಬೇಕಪ್ಪ. ಅದನ್ನು ತಿಳ್ಕೋಬಹುದು. ಇನ್ಯಾವ್ದಾದ್ರು ಗೆಪ್ತಿ ಬರ್ತದ? ಒಟ್ಟಿಗಿರೋದು, ಒಗ್ಗಟ್ಟಿನಲ್ಲಿ ಒಗ್ಗಟ್ಟಾಗಿರೋದು, ಆನೆ ಹಿಂಡು. ನಾನೇನ ಕೇಳೋದು, ಇವನೇನ ಅಂದ್ರೆ ಆನೆ ಹಿಂಡು ಒಟ್ಟಿಗೆ ಇರ್ತದೆ ಅಂತ ಹೇಳ್ತಾವ್ನೆ. ಇರ್ಬೋದು ಇರ್ಬೋದು ಬಿಡು, ಯಾಕಿಲ್ಲ ಅನ್ನೋದು ಹಂಗೆ ಯೋಚನೆ ಮಾಡು. ಗುಯ್ ಅಂತ ಕಿವಿನಾಗೆ ಏನಾರು ನೀನು ಜೇನು ಅನ್ನಕ್ಕಿಂತ ಮುಂಚೆ ನಾನು ಅದೇ ದುಂಬಿಯ ಅಂತ ಕೇಳ್ಬಿಡ್ತಿದ್ದೆ ಕವ ಗುಯ್ ಅನ್ನಲ್ಲ ಅದಕ್ಕೆ. ಓ ನೀನ್ ಓದ್ಕಿತ ಸಂಕದ ಶಬ್ದ ಮಣ್ಣಿಲ್ವಾ ಕೂ ಅಂತ, ಇದು ಗುಯ್ ಇದು ಗುಯ್ಯಪ್ಪ. ನೀನ್ ಚೆನ್ನಾಗಿ ಹೇಳ್ದೆ ಬಿಡು ಗುಯ್ ಅನ್ನೋದು. ಈಗ ಜೇನ್ ನೋಣಕ್ಕೂ ಒಂದ್ ದಿನವ ಆಚರಣೆ ಮಾಡಿದ್ರು ಹೇಳ್ದಲ್ಲಪ್ಪ ನೀನು, ಅದೆಲ್ಲ ಕಟ್ಟ ಮೇಲೆ ಕುಂತ್ಕೊಂಡು ಹೇಳ್ದಲ್ಲ ನೀನು ಹೇಳ್ದಕ್ಕವ. ಹೌದಾ? ಹೇಳ್ದ ಅಂದ್ರ ಅದೇನ ಬೀಡೆ ಅಂತ ಏನ್ ಹೇಳ್ದ? ಪೀಡಿಯ ಬೀಡಿಯೋ? ಏ ಪೀಡೆ ಅಲ್ಲ ಅಲ್ಲ ಕಣ್ಣ, ಬೀಡೆ ಬೀಡೆ ಅನಿ ಬಿ ಅನಿ ಏನಪ್ಪ ಅನಿ ಬಿ ಅನಿ ಬಿ ಅದ ಯಾರ್ದು ಹೆಸರು ಕೇಳ್ದಂಗ ಆಯ್ತಲ್ಲಪ್ಪ. ಜೇನ್ ನೋಣ ಅಂತ ಇಂಗ್ಲಿಷ್ ನಾಗೆ ಹಂಗಂತಾರೆ. ಅವ್ರ ಯಾರು ಪುಣ್ಯ ತುಂಬ್ರು ಹೇಳವ್ರ ಕಣ್ಣಣ್ಣ, ಅದು ಈ ಪ್ರಪಂಚದಾಗೆ ಇರ್ನಿಲ್ಲ ಅಂದಿದ್ರೆ ನಾನು ನೀನೇ ಇರ್ತಿರ್ಲಿಲ್ವಂತ. ನೋಡಪ್ಪ ಹೆಂಗೆ ಹೇಳು ಹೆಂಗೆ ಅಂತ. ಹೆಂಗೆ ಅಂತಂದ್ರೆ ಅದು ನೀ ಹೇಳು ಅಂದ್ರೆ ಪರಾಗಸ್ಪರ್ಶನೇ ಇರ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಇರೋದು ಜಯಣ್ಣ. ಪ್ರಪಂಚ ಬೆಳೀತಲೇ ಇರ್ನಿಲ್ವಂತ ಕಣಣ, ಅದಿರ್ನಿಲ್ಲ ಅಂದ್ರೆ ಅದಕ್ಕೆ ಯಾರ್ಯಾರು ಕೂರ್ತಿ ಹೇಳ್ತಾರಲ್ಲಪ್ಪ ಪ್ರಪಂಚ ನೀನೆ ಪ್ರಪಂಚ ನೀನೆ ಹಂಗಂದ್ರೆ ನಾವು ಜೇನು ನೋಣಕ್ಕೆ ಹೇಳ್ಬೇಕು ಅದೇನ ಪ್ರಪಂಚ ನೀನೆ. ಅದೇ ರೇಡಿಯೋನಾಗ ಗೊತ್ತಿರ್ಲಿಲ್ವಾ ಪದ ಸಿನಿಮಾ ಇವನು ಜೇನು ನೋಣಕ್ಕೆ ಹೇಳ್ತಾವ್ನೆ. ಅಂದ್ರೆ ಈಗ ಜೇನು ನೋಣ ಅನ್ನೋದು ಒಂದು ಒಟ್ಟಿಗಿರೋದಕ್ಕೂ ಉದಾಹರಣೆ ಆಯ್ತದೆ. ಆಮೇಕೆ ಏನೂ ಅಪೇಕ್ಷೆ ಪಡ್ದೆ, ಇಡೀ ನಿಸರ್ಗವ ಬೆಳೆಸೋದಕ್ಕೂ ಆಯ್ತದೆ, ಮನ್ಸ ಪಾಠ ಕಲಿಯಕ್ಕೂ ಆಯ್ತದೆ, ಜೇನ್ ನೋಡ್ಕಂಡ್ ಕಲಿಬೇಕು. ಅದು ನೋಡಪ್ಪ ಒಂದೇ ಕುಟುಂಬದಾಗೆ ಬದುಕಿದ್ರು ಕಿತ್ತಾಡೋದಿಲ್ಲ. ಆಮೇಲೆ ನಿಸ್ವಾರ್ಥವಾಗಿ ಜೇನುತುಪ್ಪನ ಸಂಗ್ರಹಿಸ್ತದೆ, ಬುಟ್ರೆ ಅದೇ ಕುಡ್ಕೊ ಹೋಯ್ತದೆ, ಅದ್ ಬೇರೆ ವಿಚಾರ. ನಾವು ಬಿಡೋಕಿಲ್ಲ ಪಾಪ ಮನ್ಸಂಗೆ ಏನ್ ಮಾಡ್ತದದು? ಏನು ಮಾಡೋದಿಲ್ಲ. ಮನ್ಸ ಜೇನುತುಪ್ಪ ಕುಡ್ಕತಾನೆ, ಅದೇ ಅಂತದ್ದು ರಾಜಸಾಯಿ ರಸ ಅಂತ ಬೇರೆ ಇರ್ತದಂತೆ ಜೇನು ಹುಟ್ಟನಾಗೆ, ಅದ ಕುಡ್ಕತಾನೆ, ಮೇಣವ ತಕತಾನೆ, ಎಲ್ಲ ಕಿತ್ಕೊಂಡ್ರು ಅದೇನ್ ಬೊಯ್ತದೇನಪ್ಪ? ಬೊಯ್ಯೋದಿಲ್ಲ, ಚುಚ್ಚುತ್ತದೆ ಚುಚ್ಚುತ್ತದೆ. ಅದು ಚುಚ್ಚಿದ್ರೆ ಅದ್ರ ಪ್ರಾಣ ಹೊಂಟಾಯ್ತದೆ, ಅಯ್ಯೋ ಬದುಕುದಿಲ್ಲ ಅದು. ಜಯಣ್ಣ ನಮ್ದು ಪ್ರಾಣ ಹೊಂಟಾಯ್ತದಲ್ಲ ಅಣ್ಣ, ಅದೇನು ಹೆಜ್ಜೆ ಏನ್ ಕಚ್ಚಿದ್ರೆ? ಅವ್ವ ಕೇಳಿಲಿ ಒಂದ್ ಕಥೆಯ ಹೇಳ್ತೀನಿ ನಿನಗೆ. ಒನ್ಕಿತ ಚುಂಚುನಗಿರಿ ಬೆಟ್ಟಿಲ್ವಾ, ಬೆಟ್ಟ ಹತ್ತಮ್ಮ ಅಂತ ಅನ್ಕೊಂಡು ನಮ್ಮ ಒಂದ್ 7-8 ಜನ ಏನವ್ವ ಒಂಟು ಒಂಟು ಬಿಟ್ಟು ಹೋಯ್ತಾಮಿ. ಈ ನಮ್ ಹಿಂದ್ ಬತ್ತಿದ್ ಕಾಳ ಸುಮ್ಮನಿರ್ಬೇಕಲ್ವವ್ವ, ಇದ್ಯಾನ ಗೊಂಚಲು ಕಾಣ್ತದೆ ಅಂತ ಅನ್ಬಿಟ್ಟು ಕಲ್ಲ ತಕೊಂಡ್ ಹೊಡೆದ್ ಬಿಡದ. ಏನ್ ವಾಟ ಎಲ್ಲಾರು ನಮ್ಮ ಅವಂಗ ಕಚ್ತು ಕತ್ತು ಕಣ್ ಜಯಣ್ಣ ಅವನ್ನ ಕರ್ಕೊಂಡ್ ಬಂದು ಆ ಕಿಬ್ರಿಲಿ ಒಂದು ಬೆಟ್ಟದ ಕಿಬ್ರಿಲಿ ಒಂದು ಈ ಆಸ್ಪತ್ರೆ ಇತ್ತು ಅಲ್ಲಿಗೆ ಸೇರಿಸ್ತಕ್ಕಪ್ಪ. ಆಮೇಲೆ ಮುಳ್ಳೆಲ್ಲ ಚುಚ್ಕೊಂಡ್ಬಿಟ್ಟದೆ ಮುಖ ಏನು ಕಾಳ ಅಂತಲೇ ಕಾಣಿಸ್ತಾ ಇಲ್ಲ ಊದ್ಕೊಂಡ್ಬಿಟ್ಟಿ ಎಲ್ಲ ಅವ್ನ್ ಗುರ್ತೇ ಸಿಗ್ತಾ ಇಲ್ಲ ಕವ್ವ. ಅದು ಎಜ್ಜೇನ್ ಇರ್ಬೇಕು ರೋಸ ಇರ್ತದೆ ಕಲ್ಲ ತಗ ಹೊಡೆದ್ ಬಿಟ್ರೆ ನೀನ್ ನೀರ್ ಒಳಗ್ ಅಡಿಕಂಗ್ ಕೂತಿದ್ರು ಬಿಡುದಿಲ್ಲ ಬಿಡೋದಿಲ್ಲ ಅಂದ್ರೆ ನಾವ್ ಅದಕ್ ತೊಂದ್ರೆ ಮಾಡಿದ್ರೆ ನಮಗ್ ತೊಂದ್ರೆ ಮಾಡ್ತತೆ ಇಲ್ಲ ಅಂದ್ರೆ ಅದ್ರ ಪಾಡ್ಗದ್ ಇರ್ತೈತಿ. ಈಗ ನೋಡಪ್ಪ ಮೊನ್ನೆ ಪಕ್ಕದ ಊರ್ಗ ಹೋಗಿದ್ದ ಅಲ್ಲಿ ಅವರು ತೋಟದಾಗೆ ಪೆಟ್ಟಿಗೆಗಳ ಮಡಿಕೊಂಡವ್ರೆ ಜೇನ್ ಪೆಟ್ಟಿಗೆಗಳ ಅವ್ರು ಹೇಳ್ತಾ ಇದ್ರು ನೋಡಿ ಈ ಪೆಟ್ಟಿಗೆ ಮಡಗದ್ಮೇಲೆ ಬೆಳೆದು ಇಳುವರಿ ಚಂದಾಗದೆ ಅಂದ್ರೆ ಎಲ್ಲಾ ಪರಾಗಸ್ಪರ್ಶ ಮಾಡ್ತದೆ. ಆಮೇಲೆ ಇನ್ನೊಂದು ಅನುಕೂಲ ಏನಾಗದೆ ಅಂದ್ರೆ ಅವ್ರು ಹೇಳಿದ್ದು ಈ ಜೇನು ಪರಾಗಸ್ಪರ್ಶ ಮಾಡಿ ಹಣ್ಣು ಪಣ್ಣು ಎಲ್ಲ ಆಯ್ತವಲ್ಲಪ್ಪ ರುಚಿ ಇರ್ತದಂತದ್ರ ವಿಶೇಷವಾದ ರುಚಿ. ಆಮೇಲೆ ಜೇನ್ ತುಪ್ಪ ಸಿಗ್ತಾ ಇದೆ ನಮ್ಗೆ. ಇದನ್ನು ಒಂಥರ ಹಸ ಸಾಕೊಂಡಂಗ್ ಸಾಕೊಂಡಿದೀವಿ ನಾವು ಇದು ಕಡಿಯೋದಿಲ್ಲ ನಮ್ಗೆ ಅಂದ್ರೆ ನಮ್ಮ ಸಾಕಿರವ ಬಂದವನೇ ಅನ್ನೋದು ತಿಳ್ಕೊಳಕ ಅವ್ರೇನ್ ಮಾಡ್ತಾರಂತೆ ಪೆಟ್ಟಿಗೆ ಮೇಲೆ ಎರಡು ಸರಿ ಹಿಂಗೆ ತಟ್ತಾರಂತೆ. ಈಗ ದನೇನ್ ಮೈನೆ ಉರ್ಸೋದಿಲ್ವೇ ಹಂಗೆ ಅವಾಗ ಅದು ಗುದಾಯ್ತದಂತೆ ಅಣ್ಣ ಗಡ್ಡದ ಮ್ಯಾಕೆಲ್ಲ ಬಿಟ್ಕೋತಾರೆ ಮೈ ತುಂಬಾ ಬಿಟ್ಕೋತಾರ ಕಣ್ ಜಯಣ್ಣ. ಆಮೇಕೆ ಒಂದು ಎರಡು ಚುಚ್ಚಿದ್ರೆ ಔಸ್ತು ಅಂತ ಕಪ್ಪ ಮನ್ಸ ಜೇನು ಉಳುಂತಾವ್ ಕಡಿಸ್ಕೊಂಡ್ರೆ ಅದೇನು ಕೈಯೆಲ್ಲ ಅಳ್ಳಾಡ್ತದ ನೋಡು ವಯಸ್ಸಾದ್ಮೇಲೆ. ಅದಪ್ಪ ಅದು ಏನೋ ಗೊತ್ತಿಲ್ಲ ಅದೇ ಕತ್ತು ಕೈ ಎಲ್ಲ ಅಳ್ಳಾಡ್ತಿರ್ತದಲ್ಲ ನಾ ವಯಸ್ಸಾದ್ಮೇಲೆ ಅದಕ್ಕೆ ಓಸ್ದ ಅಂತಾರೆ. ಅದೇನೋ ಗೊತ್ತಿಲ್ಲ ಬಿಡು ಒಂದು ಎರಡು ಕಡುದ್ರುವೆ. ಈಗ ನೋಡಪ್ಪ ಈಗ ಸಣ್ಣ ಪುಟ್ಟ ಕಾಯಿಲೆ ಬಂತು ಅಂದ್ರೆ ನಾವು ಆಸ್ಪತ್ರೆಗೆ ಹಾಕಪ್ಪ ಹೋಗ್ಬೇಕು ಏಡ್ ಜೇನ್ ಹತ್ರ ಹೋಗಿ ಕಚ್ಚಿಸ್ಕೊಂಡ್ಬಿಟ್ರೆ ಆಯ್ತಲ್ಲ. ನೀನ್ ಮುಂದಿನ ಸತಿ ಹಂಗೆ ಮಾಡು ನಿನ್ಗೇನಾದ್ರೂ ಅದ್ರಿಂದ ಏನಾದ್ರೂ ಹುಷಾರಾದ್ರೆ ನಾವು ಎಲ್ಲ ಹಂಗೆ ಮಾಡ್ತೀವಿ. ಆಯ್ತು ಇಂಜೆಕ್ಷನ್ ತಗೊಂಡು ಹೇಳ್ಬೇಡ ನೀನು ಎರಡು ಕೈಲಿ ಕಡಿಸ್ಕೊಂಡ್ರೆ ಹುಷಾರಾಯ್ತದೆ ನಾಲ್ಕು ಎಂಟು ಕೈಲಿ ಕಡಿಸ್ಕೊಂಡ್ರೆ ಕಾಯಿಲೆ ಬರುದಿಲ್ಲ ಅಂತ ಕಡಿಸ್ಕೊಂಡ್ಬಿಟ್ರೆ ಏನ್ ಮಾಡಿ ಆಮೇಲೆ ಆಮೇಲೆ ಕಷ್ಟ. ಅದು ನೀನು ತಲ್ಬಲ್ತಮ್ಮ ಇರೀಕ ಯಾವ ಜೇನ ಕಡಿದ್ರೆ ಏನಾಯ್ತೆ ಅಂತ ನಿನಗ್ ಗೊತ್ತು. ಏನಪ್ಪ ಏಡೇ ಏಡ್ ಜೇನ್ ತಕೊಂಬ ಏನಾರ ಆದ್ರ ನಂಗೆ ಏನಪ್ಪ ಜಿದ್ದಿದ್ ಇಟ್ಕೊಂಬಿಟ್ಟಮ್ಮ ಐದಾರು ತಂದ್ಬಿಟ್ಟು ಬಿಟ್ಬಿಟ್ಟನು ಹಂಗೆ ಯಾಕೆ. ಈಗ ಇಲ್ಲಿ ಕೇಳು ಒಂದ್ ಕಿತ ಏನಾರು ಜೇನ ಕಡಿತು ಅಂತಲೇ ಇಟ್ಕ ಜೇನ್ ತುಪ್ಪವ ಸವರ್ಕಂಡ್ರೆ ಸಾಕು ಸಾಕ. ಮತ್ತೆ ಮುಳ್ಳಿರ್ತದ ನೋಡು ಅದ ತೆಕ್ಕಬೇಕು ಆ ಜಾಗದಿಂದ ಮುಳ್ಳು ತೆಗೆದು ಒಸಿ ಜೇನ್ ತುಪ್ಪ ಸವರ್ಕೋ ನೋಡ ಏನಾಗುದಿಲ್ಲ ಹೆಂಗದ ನೋಡು ಅಲ್ಲೇ ಅದೇ ಜೇನ್ ತುಪ್ಪ ನೆಚ್ಕೋಬೇಕಂತೆ ಇದು ಗೊತ್ತಿರ್ಲಿಲ್ಲ ಬಿಡು. ಅವು ಜೇನ ಸವರ್ತಿದ್ದೋ ನಾವು ಸಣ್ಣದಾಗಿದ್ ಇರುವಾಗ ಈ ಮೂಗಿನ ಸುರ್ತದಲ್ಲಪ್ಪ ಸಿಂಬಳ ಅದೇ ತಕೊಂಡ್ ಸವರ್ಕೊಂಡ್ಬಿಡ್ತಿದ್ದ ಕೇಳಿಲ್ಲ ಬಿಡಣ್ಣ ಇದು ಅದು ಔಷಧಿಯೇ. ಹೌದಾ ಎಲ್ಲಿದ್ದ ನೀನು ನೀನು ಪ್ಯಾಟಲ್ ಇದ್ಬಿಟ್ಟು ಬಂದ್ಬಿಟ್ಟಿದ್ದು ನೀನು ಇಲ್ಲಿ ಹಳ್ಳಿದೆಲ್ಲ ಮರ್ತ್ಬಿಟ್ಟಿದ್ದ ಈ ಕಣ ಬಿಡು ಇನ್ನು ಏನೇನು ಔಷಧಿ ಇಟ್ಕೊಂಡವನಿಕೆನಾಗೆ ಅಲ್ಲ ಇರ್ಲಿ ಬಿಡು ಅದು ನಂಗೆ ನೆಕ್ಕತ್ಲು ಇರ್ತಾರಲ್ಲ ಜಯಂತು ಅಂತ ಅಲ್ಲ ಕಯ್ಯ. ಈಗ ಈಗ ನೋಡಪ್ಪ ಹೆಚ್ಚು ಕಡಿಮೆ ನನಗೂ ನಿನಗೂ ಒಂದೇ ಏನ ಎರಡು ಮೂರು ವರ್ಷ ಹೆಚ್ಚು ಕಮ್ಮಿ. ಈಗ ನೀನು ಸಣ್ಣವನಾಗಿರ್ಬೇಕಾದ್ರೆ ಜಯಣ್ಣ ಇಸ್ಕೂಲ್ನಾಗೆ ಗೊತ್ತಲ್ಲಪ್ಪ ಗೊತ್ತು ಗೊತ್ತು ಅದೇನು ಈಗ ತಗದು ಹಾಕಕ್ ಏನ್ ಖರ್ಚಿ ಪಿತ್ತ ಅವಾಗ ಈ ತೋಳು ಶರ್ಟ್ ತೋಳಿಲ್ವಯ್ಯ ಏನ್ ಒಳ್ಳೆ ರಟ್ಟು ರಟ್ಟು ಆದಂಗ ಆಗ್ಬಿಡೋದು ಕಂಜಯ್ಯಣ್ಣ ಅದು. ಆಮೇಲಿಂದ ನಿಮ್ಮ ಬೇರೆ ಒಂದು ಪಟ್ಯ ಕಳ್ಸಾಳಲ್ಲ ಯಾವ್ದೋ ಒಂದ್ ಇದು ಖರ್ಚಿ ತರ ಅದ್ರಲ್ಲಿ ನೀವು ಒರ್ಸ್ಕತ್ತಿದ್ದೆ ಆಯ್ತಾ ಅದನ್ನು ಮರ್ತ್ ಬಿಟ್ಟಿದ್ದಯ್ಯ ಅಂತ ಅನ್ಸ್ತದೆ ಬಿಡು ಅವೆಲ್ಲ ಹೇಳ ತನ್ನದು ಅದೆಲ್ಲ ಅಂದ್ರ ಸಾರಾಂಶ ಏನು ಅಂದ್ರೆ ಜೇನುಳನ ಪರಿಸರದಾಗೆ ಉಳಿಸ್ಬೇಕು ಉಳಿಸ್ಬೇಕು ಅಂತ ಕಂಡ ಕಡೆ ಏನ್ ಮಾಡ್ತಾರೆ ಈಗ ಹೊಗೆ ಹಾಕ್ತಾರೆ ಹೊಗೆನಲ್ಲಿ ಏನೇನೋ ಈಸ ಎಲ್ಲ ಹಾಕ್ಬಿಟ್ಟು ಜೇನು ನೊಣಗಳನ್ನೇ ಸಾಯಿಸ್ಬಿಡ್ತಾರೆ ಅದ್ ತೆಗಿಬೇಕು ಅಂತ ಅಂದ್ರ ಈಗ ತುಂಬಾ ಜನ ಹೇಳೋದು ನೀ ಕಾಡ್ನಾಗೆ ಹೋಗಿ ತೆಗಿಯೋದಾದ್ರೂ ಅದೇನೋ ಒಂದ್ ಸೊಬ್ಬತ್ತದಂತೆ ಸೊಪ್ಪು ಹಾಕ್ಬಿಟ್ರೆ ಅದೇನಾಯ್ತದಂತೆ ಹುಳ ಇರ್ತದಂತೆ ಆದ್ರೆ ಏನ್ ದಾಳಿ ಮಾಡೋದಿಲ್ವಂತೆ ಸಂಜೆ ಆದ್ಮೇಕೆ ಸ್ವಲ್ಪ ಹಾಕ್ಬಿಟ್ಟು ಅವರೆಲ್ಲರೂ ಹೋಗಿ ಒಸಿ ತೆಕ್ಕತ್ತಾರಂತ ಅಷ್ಟೇ ಎಲ್ಲ ತೆಗಿಯೋದಿಲ್ವಂತ ಹಂಗಾದಾಗ ತುಪ್ಪನೂ ಸಿಗ್ತದೆ ಜೇನುಳಕ್ಕೂ ಏನು ಸಮಸ್ಯೆ ಆಗೋದಿಲ್ಲ ಅಂದ್ರೆ ಅದಿರ್ಬೇಕು ಮೊದಲನೇದು ಎರಡನೇದು ತೀರಾ ನಿಂಗೆ ತುಪ್ಪೇ ಬೇಕಾ ಮನೆಯಲ್ಲಿ ಸಾಕು ಸಾಕು ಜೇನುಳಗಳು ಬೇಕಾದಷ್ಟವೇ ಪೆಟ್ಟಿಗೆ ಮಡಿಕ್ ಇಲಾಖೆನವ್ರು ಕಾಸು ಕೊಡ್ತಾರೆ ಪೆಟ್ಟಿಗೆ ಮಡಿಕೊಂಡ್ರೆ ಜಮೀನಾಗೆ ಏನಪ್ಪ ನಿನಗೆ ಇಳುವರಿನೂ ಜಾಸ್ತಿ ಆಯ್ತದೆ ಮತ್ತೆ ಆಫ್ರಿಕಾ ದೇಶ ಇಲ್ವಾ ಆಫ್ರಿಕಾ ದೇಶ ಕಪ್ಪ ದೇಶ ಯಾರಿಗ್ ಗೊತ್ತು ಏನೋ ಒಂದ್ ಹೇಳ್ತಾನೆ ಕಪ್ಪ ದೇಶ ಯಾಕದು ಅಲ್ಲಿರೋರೆಲ್ಲ ಯಾರಪ್ಪ ನಮ್ಮಂಗೆ ತಾನೇ ಇರೋದು ನಾನು ನೀನೇನು ಒಳದೊಯ್ತಿದ್ದೀವಿ ಅದ್ ನಾನು ಹೇಳದ್ನಲ್ಲಪ್ಪ ನಮ್ ತರ ಅವ್ರೆ ಅಂತ ಅದೇ ಮತ್ತೆ ನಮ್ ತರ ದೇಶ ಅನ್ನು ಆಯ್ತಾ ಅಲ್ಲಿ ಈ ಬೆಳೆನ ರಕ್ಷಣೆ ಮಾಡಕ್ಕೆ ಏನಪ್ಪ ಈ ಜೇನ್ ನೋಣದ ಪೆಟ್ಟಿಗೆನ ಆನೆ ಬರೋ ಜಾಗದಾಗ ಇಟ್ಬಿಡ್ತಾರಂತೆ ಅವು ಗೊಯ್ ಅಂದ್ರೆ ಆನ್ಗೆ ಆಗೋದಿಲ್ವಂತೆ ಕಪ್ಪ ಕಿವಿತವ ಗೊಯ್ ಅಂದ್ಬಿಟ್ರೆ ಓಡ ಹೊಂಟಾಯ್ತದಂತ ಆನೆ ತಕ್ಕಪ್ಪ ಆಗುದಿಲ್ಲ ಅಂತ ಇಲ್ಲೂ ಯಾಕೆ ಮಾಡ್ಬಾರ್ದು ಮಾಡ್ತಾವ್ರೆ ಮಾಡ್ತಾ ಇದ್ದಾರೆ ಗುಂಡ್ಲುಪೇಟೆ ತಾವು ಈ ಕಾಡಂಚು ಗಿರಾಮ್ಗಳವಲ್ಲ ಹಳ್ಳಿಗಳು ಮೊನ್ನೆ ಹೋಗಿದ್ದೆ ಅಲ್ಲೆಲ್ಲ ಸಾಲಕ್ ನಿಲ್ಲಿಸ್ಬಿಟ್ಟವ್ರ ಅರಣ್ಯ ಇಲಾಖೆನವ್ರೆ ಮಾಡೋರ್ ಕಪ್ಪ ಆ ಶಬ್ದ ಬಂದ್ರೆ ಆನ್ ಬರುದಿಲ್ವಂತೆ ಕಿವಿ ಅಗಲಾಗಿರ್ತಾವಲ್ಲವ ಸಂಧಿಗೆ ಹೋಗಿ ಸೇರ್ಕೊಬಿಟ್ರೆ ಅದಕ್ಕೆ ಇರ್ಸ್ ಮುರ್ಸ್ ಆಯ್ತದ ಸತ್ಯ ಹೋಯ್ತಾವಂತ ಕಪ್ಪ ಅಲ್ಲ ಇವೇನ್ ಜೇನುಳ ಏನ್ ಆನೆ ಸಾಯಿಸುದಿಲ್ಲ ಆ ಗೊಯ್ ಅನ್ನಕ್ಕೆ ಅದ್ ಎದರ್ಕಂಡ್ ಇದ್ರ ಸವಾಸ ಬೇಡ ನೋಡವ ಆನೆ ಪಾಟಿ ಎತ್ತರವಾಗಿ ಅಗಲವಾಗಿ ಭಾರವಾಗಿದ್ರೆ ಒಂದ್ ಸಣ್ಣ ನೋಣ ನೋಣದ ಕೈಯಲ್ಲಿ ಸತ್ತೋಯ್ತಂತ ಹೌದು ಮತ್ತೆ ಅದಕ್ಕೆ ನೋಡು ಇರುವೆನೆ ಸಾಕು ಅಂತಾರೆ ಇರುವೆನೆ ಅದಕ್ಕೆ ಯಾವಾಗಲೂ ಆನೆ ಕಿವಿ ಆಡಿಸ್ತಾ ಇರ್ತದೆ ಅದಕ್ಕೆ ಅಲ್ವಾ ಜಯಣ್ಣ ಆನೆ ಕಿವಿ ಆಡ್ಸದ್ ನೋಡಿದೀನಿ ನೀನೇನ ಇಸೇಸುವ ಕೈ ಆಡಿಸ್ತಿದ್ಯಲ್ಲ ಅಳ್ಳಾಡ್ಸಿ ಹೇಳ್ತಾವ್ನಿ ಆಕ್ಟಿಂಗ ಮಾಡ್ಕೊಂಡು ನೀನ್ ಯಾಕದನ್ನ ಆಡ್ಕೊಂಡಿ ಅಲ್ಲ ಆನೆ ಕಿವಿ ಆಡ್ಸೋದು ದಸರಾದಾಗು ನೋಡಿವಿ ಜೂನಾಗೂ ನೋಡಿವಿ ಮೊನ್ನೆ ಬಂಡೀಪುರಕ್ ಹೋಗಿರ್ನಿಲ್ವಾ ಯೋನಿಕಪ್ಪ ನೋಡ್ಕೊಂಬರಕ್ಕೆ ಅಲ್ಲ ಅಲ್ಲಿ ಫಾರೆಸ್ಟ್ ಪಕ್ಕದಾಗೆ ನಮ್ ಭಾವನಂಟ ಅನ್ಕೊಂಡಣ ಆ ಊರ್ಗ ಹೋಗಿದ್ನ ಇಲ್ಲೇ ಬಾಣ್ಣ ಅಂತ ಒಳ ಕರ್ಕ ಹೋಗಿದ್ದ ಕಾಡೊಳಕ್ಕೆ ಅಲ್ಲಿ ಯಾರೋ ಒಬ್ರು ಆಫೀಸರ್ ಬತ್ತಿರೇನ್ರಿ ಹೋಗುಮ್ಮ ಕಾಡೊಳಗೆ ಅಂದ್ರು ಓ ಪರವಾಗಿಲ್ಲ ಅಲ್ಲೊಂದು ಜೀಪ್ ಬೇರೆ ನಿಲ್ಲಿಸ್ಕೊಂಡಿದ್ರ ಸರಿ ಸ್ವಾಮಿ ಟಿಕೆಟ್ ಪಕೆಟ್ ಅಂದೆ ಬನ್ನಿ ಪರವಾಗಿಲ್ಲ ನಾವೇ ಹೋಯ್ತೀವಿ ಕರ್ಕ ಹೋಯ್ತೀವಿ ಅಂದ್ರು ಕುಂತ್ಕಣ್ಣ ಆನೆ ಹುಲಿ ಕಾಣ್ಲಿಲ್ಲ ಕಪ್ಪು ಆನೆಯ ತೋರ್ಸಿದ್ರು ಅದು ನೀನ್ ಕೈ ಆಡಿಸ್ದಂಗೆ ಆ ಕಿವಿ ಕಾಡಲ್ಲಿ ಕಟ್ಟಾಕ್ತಾರೆ ಏನಣ್ಣ ಚೆನ್ನಾಗಿ ಹೇಳ್ತಾ ಜಯಂಟ್ ಬತ್ತವನೆ ತಂದ್ಬಿಟ್ಟು ಒಂದ್ ಆನೇನಾರು ತೋರ್ಸಾಮ ಅನ್ಬಿಟ್ಟು ಯಾವ್ದಾರು ಮರಗಿರು ಕಟ್ಟಾಕಿದ್ರ ಅಂತ ಇಲ್ಲ ಇಲ್ಲ ಅದು ಅದೇನೋ ಹೇಳ್ತಾರಲ್ಲಪ್ಪ ಎಂತದ ಶಿಬಿರ ಅಲ್ಲಿ ಕಟ್ಟಾಕಿರ್ತಾರಂತೆ ಆನೆಗಳು ಸಾಕೋದು ಅದೇನೋ ಮೈಸೂರು ದಸರಾಕೆಲ್ಲ ಆನೆ ಬತ್ತವಲ್ಲ ಅವೆಲ್ಲ ಅಲ್ಲಿಂದ ಬತ್ತವ ಅಂತ ಕಣ ಆದ್ರೆ ನಮ್ಗೆ ಕಾಡೊಳಗಡೆ ಒಂದು ಕೊಳ ನೀರಿತ್ತು ಮಳೆ ಆಗೈತಂತೆ ಒಂದೇ ಒಂದು ಆನೆ ಇತ್ತು ನೀರು ಈ ಕೊಳಕ್ ಬಂದಿತ್ತೇನ ಕೊಳದ ಹತ್ರ ಒಂದೇ ಆನೆ ಕೇಳಿಲ್ಲ ಅದ್ ಯಾವಾಗ್ಲೂ ಇಂಡಲ್ ಇರ್ತದೆ ಹಂಗಿದ್ರೆ ಕಷ್ಟ ಅಂತಲ್ಲ ಅದ್ನೇಯ ನಾನು ಹೊಸಿ ನಿಲ್ಸಿಂದೆ ಆಫೀಸರು ಬೋದ್ಬಿಟ್ರು ಏನು ಒಂಟಿ ಸಲಗ ಹೆಸರು ಕೇಳಿಲ್ವಾ ಬೇಡ ಬನ್ನಿ ಅದೇನಾರು ಓಡಿಸ್ಕೊ ಬಂದ್ಬಿಟ್ರೆ ಅದೇನಪ್ಪ ಓಡ್ಕೊಂಡು ಆರೇಳು ಗಂಟೆ ಓಡ್ಕೊಬತ್ತದಂತೆ ಹಿಂದೆ ನಮ್ ಆರು ನಿಮಿಷ ಓಡಕ್ಕೂ ಆಗೋದಿಲ್ಲ ಮತ್ತೆ ನೋಡಕಂಗ ಇರ್ತದ ಆನೆ ನೀನು ಶಕ್ತಿ ಇರ್ತದಂತ ಆನೆ ಫಾರೆಸ್ಟ್ ಒಳಗೆ ಹೋಯ್ತಿದ್ದಾಗ್ಲಿ ನೀನ್ ಅನ್ಕೊಂಬಿಟ್ಟಿರ್ಬೇಕು ಅದ್ಯಾವ್ದೊಂದ್ ಪದ ಅದಲ್ಲವ ಜಯ ಸಿಂಹ ಸಿನಿಮಾ ಜಯ ಸಿಂಹ ನಾನು ಹಂಗ ಹೋಯ್ತಾವ್ನಿ ಆಟೋ ಪಾಠ ಹಾಕಂದು ಅನ್ಕೊಂಡ್ಬಿಟ್ಟಾನೆ. ಆಮೇಲೆ ಹಂಗೆ ಸಿನಿಮಾ ಗುಡಿ ಗಂಧದ ಗುಡಿ ಅವರು ರಾಜ್ಕುಮಾರ್ ಜನಪದ ಹಾಡ್ಗಾರ ನೀನು, ಆ ಪದವ ಬಿಟ್ಬಿಟ್ಟು ಬರೀ ಸಿನಿಮಾ ಆಡೇ ಆಡ್ತಿದ್ಯಲ್ಲ ಆಗ್ಲಿಂದ ಏನ್ ಅದನ್ನ ಆಡಬಾರ್ದು ಅಂತ ಎಲ್ಲರೂ ಇದ್ದದಪ್ಪ. ನಾನೆಲ್ಲ ಅಂದೆ ಜನಪದದ ಪದ ಹೇಳು ಒಂದ್ ಎರಡು ಆಡಮ್ಮ ಬಿಡು. ಮಲೆ ಮಾದೇಶ್ವರಂದು ಬೆಟ್ಟದ ಹಾಡ ಇನ್ಯಾವ್ದಾರು ಹಾಡು ಆಗ್ಲೇ ಒಂದ್ ಯಾವ್ದೋ ಸಿನಿಮಾ ಆಡೇ ಹೇಳದ್ನಲ್ಲ ಏನದ ಅಂತಮ್ಮ ಅಂತ ಯಾವ್ದೋ ಹೇಳದೇ ಬರ್ತಿಲ್ಲ ಹೊಸ ಹೇಳವ ಅದ್ ಯಾವ್ದ ಹೇಳದ್ ನನ್ ಪದವ ಹೋಗ್ಲಿ ಬಿಡು. ಬೆಳಗ್ಗೆ ಏನ್ ಕುಡ್ದೆ ಪ್ರಪಂಚ ನೀನೆ ಕಯ ಪ್ರಪಂಚ ಪ್ರಪಂಚ ನೀನೆ ಕುಡುದ್ ಅಯ್ಯೋ ಅಣ್ಣ ಹಾಡೇಳದ್ನಲ್ಲ ಆಗ್ಲೆ ಅಣ್ಣತಮ್ಮ ಅಂದ್ರು ಅದಕ್ಕೊಂದು ಪದ ಅದಲ್ಲವ ಅಣ್ಣತಮ್ಮ. ಓಲಿ ಕಣ್ಣ ಬೆಳಗ್ಗೆ ಏನ್ ಕುಡ್ದೆ ಅಂತ ಕೇಳ್ದೆ. ಯಾಕಪ್ಪ ಅಯ್ಯೋ ಏನ್ ಕುಡ್ದೆ ಹಾಡೇಳ್ತಾ ಇದೆಯಲ್ಲ ಅದಕ್ಕೆ. ಅಯ್ಯೋ ಪದ ಹೇಳಕ್ ಏನ್ ಕುಡಿದ್ರಿ ಏನ್ ಜಯಣ್ಣ ಪದ ಬತ್ತಾವೆ ಟೀ ಕುಡ್ದೋ ಕಾಫಿ ಕುಡ್ದೋ ಅಂತ. ಟೀ ಟೀ ನಾನು ಬೆಳಗ್ಗೆ ಎದ್ಮೊಗ್ಲಾಗ ಕುಡಿಯೋದು ಕಾಫಿ. ಆಮೇಲೆ ನಿನ್ನಂತವ್ರು ಯಾರ ಸೇರ್ಕೊಂಡ್ರೆ ಓಸಿ ಅಲ್ಲಿ ಗೊತ್ತಲ್ಲ ಕುಡ್ಸಿದ್ರೆ ಕುಡ್ಸಿದ್ರೆ ಟೀ ಬುಡಯ್ಯ ಅದೇ ನನ್ನ ಜೇಬಲ್ಲಿ ಕಾಸಿಲ್ವಾ ಒಳ್ಳೆ ಕತೆ ಆಯ್ತಾ ನೀನ್ ಕುಡಿಸ್ತೇನೆ ಕುಂತ್ಕೊಳ್ಳಕ್ಕೆ. 500 ರೂಪಾಯಿ ನೋಟ ಜೇಬ್ನ ಮಡಿಕತಾನೆ ಸುಮ್ ತೋರಿಸ್ತಾ ಇರೋದು ತೋರಿಸ್ತಾನೆ ಅವ್ರ ಚೇಂಜ್ ಇಲ್ಲ ಅಂತಾರೆ. ಜಯಣ್ಣ ನಿಂತವೇನಾದ್ರು ಚಿಲ್ಲರೆ ಇದ್ರೆ ಕೊಡು ಅಂತಾನೆ. 500 ನಾಕವೆ ನೋಡಿಲ್ಲಿ ಅದು ಯಾವ್ದೋ ಒಂದ್ ಸಿನಿಮಾ ಇತ್ತಲ್ಲ ಅಣ್ಣ ಎಲ್ಲರಿಗೂ ಹಂಗೆ ತೋರಿಸೋದು. ಯಾಕೆ ನಾಕವೆ ಹೇಳು ಖರ್ಚಾದಾನೆ ಅವು ಯಾವತ್ತಿಂದನೂ ನಾಕೆ ಇರ್ಬೇಕು ಅದು ಏನಾದ್ರು ಮರಿ ಆಗ್ತದೆ ದಿವಸ ಬಿಟ್ಟು ಕೇಳು ಮತ್ತೆ ನಾಕ್ ನೋಟು ನೋಟು ಅಣ್ಣ ಇಲ್ಲಿ ಕೊಡು ನಾನು ನಿನ್ ಚಿಲ್ರೆ ಕೊಡ್ತೀನಿ ಐತೆ ನನ್ನ ಹತ್ರ ಚಿಲ್ರಿ ಏನ್ ಜೇಬ್ ತುಂಬಾ ಅಳ್ಳಾಡ್ಸ್ಕೊಂಡು ಹೋಗಕ್ಕಾದವ ನೀನ್ ಅದ ಯಾವ್ದೋ ತಿರುಪತಿಗೆ ಹೋಯ್ತಿ ಅನ್ಬಿಟ್ಟು ಉಂಡಿ ರೂಪಾಯಿ ಕೊಡ್ತೀನಿ ಕೊಡಿಲಿ ಈಗ ಬ್ಯಾಡ ಕಣ್ ಸುಮ್ನಿರು ಆಮೇಲೆ ಖರ್ಚಾಗ್ಬಿಡ್ತದೆ ಜಯಣ್ಣ ಹೇಳ್ದಂಗೆ. ನಾವು ರೈತರು ಕವ ಯಾರೋ ಒಬ್ರು ಚಂದ್ರಣ್ಣ 500 ರೂಪಾಯಿ ನೋಟ ಹೊಲ್ಸ್ಕೊಂಬಿಟ್ಟಿದ್ರಂತೆ ನೋಡಿದ್ರೆ ಹಿಂಗ ಅನ್ನೋದು 500 ರೂಪಾಯಿ ಅದಕ್ಕೆ ಅಣ್ಣ ಚೇಂಜ್ ಇಲ್ಲ ಅಂತ ಅಂದ್ರೆ ಪಕ್ಕದವ ಕೊಡೋದು ಇದು ತೆಳು ಶರ್ಟ್ ನೀನು ಹಂಗೆ ಮಾಡ್ಕೊಬಿಡು ನಾಲ್ಕು ನೋಟ್ ಕಾಣ್ಬೇಕು ಯಾವಾಗ 500 ರೂಪಾಯಿ ಬಿಡು ನನಗ ಅಂತ ಆಸೆ ಇಲ್ಲ ಕಣ ಎಲ್ಲಾಯ್ತು ದುಡ್ಡದೆ ಅಂತ ಹೇಳ್ಕೊಳಕ. ಮಧ್ಯಾಹ್ನದ ಟೀ ಕುಡ್ದ ನೀನು ಮಧ್ಯಾಹ್ನದ ಹೊತ್ತು ಕೈ ಅದಕ್ಕೇನು ಟೈಮು ಗಳಗ ಏನಾರು ಇದ್ದದ ಗೊತ್ತಿಲ್ಲ ಕುಡಿತಾನೆ ಈಗ ಕೊಡು ಕೊಡಿಸು ನೋಡ್ದೀನಿ ಅನ್ನ ಮಾತು ಬರೋದಿಲ್ಲ. ಈಗ ನೋಡಪ್ಪ ಜಯಣ್ಣ ಈಗ ಒಂದು ನಾವು ಡಿಸೈಡ್ ಮಾಡ್ಬಿಡಮ್ಮ ಇವತ್ತು ಏನಪ್ಪ ಅಂದ್ರೆ ನಾವ್ ಮಾತೆಲ್ಲ ಮುಗ್ದಾದ್ಮೇಲೆ ಟೀ ಕುಡಿಯೋದ್ ಬೇಡ ಟೀ ಕುಡಿತಾ ಕುಡಿತಾ ಮಾತಾಡಮ್ಮ ಹೆಂಗದ ಅಂತೂ ಒಂದ 500 ರೂಪಾಯಿ ನೋಟ್ ಖಾಲಿ ಆಯ್ತದೆ. ಮೂರ್ ಜನ ಟೀ ಕುಡಕ 500 ರೂಪಾಯಿ ಅದ್ದ ಈಗ ಒಂದ್ ಟೀಗೆ ಮೊನ್ನೆ ತಾನೆ ರೇಟ್ ಜಾಸ್ತಿ ಮಾಡ್ಕೊಂಡವನೆ. ಒಂದ್ 20 ನಿಮಿಷ ಮಾತಾಡಿದ್ರೆ ಒಂದ್ ನಾಕ್ ಸರಿ ಟೀ ಕುಡಿಯೋದಿಲ್ವೇ 12 ಟೀ ಆಯ್ತದೆ. 12 ಟೀ ಮೂರ್ ಜನ 12 ರೂಪಾಯಿ ಅಂತ ಎಷ್ಟು ಜಯಣ್ಣ 500 ರೂಪಾಯಿ ಒಂದ್ ನೋಟ್ ಖಾಲಿ ಆಯ್ತದ ಬಿಡು. ಅದ್ರ ಜೊತೆಗೆ ಬರೀ ಟೀ ಆಯ್ತದ ಬಜ್ಜಿ ಒಂದ್ ಕಿತ ಮೆಣಸಿನ್ಕಾಯಿ ಬಜ್ಜಿ ಇನ್ನೊಂದ್ ಕಿತ ಮಂಗಳೂರು ಬಜ್ಜಿ ಆಮೇಲೆ ಇನ್ನೊಂದ್ ಕಿತ ಖಾರ ನೀನು ಎಲ್ಲಾ ಸೇರಿದ್ರೆ 500 ರೂಪಾಯಿ ಒಂದ್ ನೋಟ್ ಸಾಕು ಬಿಡು. ಸಟ್ಕಾಡೋಗಿ ಆಡ್ತಿದ್ದೆ ನೀನು ಆರ್ಡರ್ ತಿಂಗಳದ ಎಲ್ಲ ಮೇಯ್ದ್ ಬಿಡಮು ಕುಡ್ಕೊಂಬಿಡಮು ಅಂತ ನೀನು ಅಣ್ಣ ಅಲ್ಲೊಂದ್ ಪೇಟೆನಲ್ಲಿ ಹಿಂಗೆ ಟೀ ಕಾಫಿ ಅಂಗಡಿಗೆ ಹೋಗಿದ್ದೆ ಏನೇನೇನೇನ್ ಟೀ ಇತ್ತು ಗೊತ್ತೇನಣ್ಣ ಏನೇನ್ ಟೀ ಇತ್ತವ ಅದೇನೋ ನಿಂಬೆಹಣ್ಣು ಹಾಕದ್ ಒಂದ್ ಟೀ ಅಂತೆ ಜೇನುತುಪ್ಪ ಹಾಕ್ಬಿಟ್ಟು ಒಂದು ಲೆಮನ್ ಟೀ ಅಂತೆ ಅದೆಂತದ ಹನಿ ಟೀ ಅಂತೆ ಅದ್ ಏನೇನೋ ಟೀ ಇತ್ತು ಹಾಲೆ ಹಾಕೋಂಗಿಲ್ಲ ಮನಿ ಬೇಕು ಹಂಗನು ಆಮೇಲೆ ಪುದೀನಾ ಹಾಕ್ಬಿಟ್ಟು ಟೀ ಅಂತೆ ಒಂದು 250-300 ಅದಾವ ಕವು ಟೀನಲ್ಲೂ ಅದಕ್ಕೂ ಏನಾರು ದಿನ ಗಿನ ಇದ್ದದಪ್ಪ ಅದನ್ನೇ ಟೀ ದಿನ ಅಂತ. ಈಗ ಉತ್ತರ ಭಾರತದ ಕಡೆ ಎಲ್ಲ ಟೀ ಕುಡಿತಾರೆ ಅಂದ್ರೆ ಇಲ್ಲಿ ನಮ್ ಕಡೆಯವರು ಅಭ್ಯಾಸ ಮಾಡ್ಕೊಬಿಟ್ಟವ್ರು ಬಿಡು. ನಾವು ದಕ್ಷಿಣ ಭಾರತದವರೆಲ್ಲ ಕಾಫಿ ಕುಡಿತೀವಿ. ಕಾಫಿದು ಅಕ್ಟೋಬರ್ ತಿಂಗಳು ಚಳಿ ಚಳಿಗ ಇದು ಬ್ಯಾಸ್ಕೆನಲ್ಲಿ ಟೀ ತಂಪು ತಂಪು ಹಂಗೆ ಅನ್ಕೋಬೇಕಟೆಯ ಅದು ಇಟಿಯೇ ಕುಡಿತಾರೆ. ಅದ್ರಾಗೂ ಒಂದ್ 250 ಬಗೆ ಕಾಫಿ ಅದಂತೆ, ಇದ್ರಾಗೂ ಒಂದ್ 250 ಟೀ ಅದಂತೆ. ಒಂದ್ ಕೆಲಸ ಮಾಡಮ್ಮ ಹೇಳಪ್ಪ, ಒಂದೊಂದ್ ದಿನಕ್ಕೆ ಒಂದೊಂದ್ ತರ ಟೀ ತರ ಒಂದ್ 250 ಬಗೆ ಟೀನ ದಿನ ಕುಡಿದ್ ಬಿಡಮ್ಮ. ಯಾಕಂದ್ರೆ ನಿನ್ ನಾಲ್ಕು ನೋಟ್ ಖಾಲಿ ಆಗ್ಬೇಕ. ಖಾಲಿ ಅಲ್ಲಿ ನಿನ್ನ ಹತ್ರನು ಅದಲ್ಲ, ಒಂದ್ ನಿಂದು ಮುಗಿಸು ಆಮೇಲೆ ನಾವು ತೆಗಿತೀವಿ. ಆಯ್ತು ಬಿಡವ, ನಿಮ್ಗಿಂತ ಹೆಚ್ಚ ನಾಲ್ಕು ನೋಟು ಇವತ್ತೇ ಕೊಟ್ಬಿಡ್ತೀನಿ ನಿಮ್ ಕೈಗೆ. ಅದ್ ಯಾವ್ಯಾವ ಟೀ ಸೊಪ್ಪ ಬೇಕು ಪ್ಯಾಟ್ಗೆ ಹೋಗಿ ತಂದ್ಬಿಡಿ ಅತ್ತಾಗ. ಅದು ಟೀ ಮಾಡೋದುವೆ ಬ್ಯಾರ ಬೇರೆ ಇದಂತೆ, ಅದೇನೋ ತೂಕ ಕಡಿಮೆ ಆಗೋದಕ್ಕೆ ಪ್ಯಾಟೇನಾಗೆ ಅದೆಂತದೋ ಹೇಳ್ತಾರಲ್ಲ ಗಿರೀನ್ ಟೀ. ಗಿರೀನ್ ಗಿರೀನ್ ಗಿರೀನ್ ಹಸ್ರು ಟೀ ಕಣ್ಣ, ತೂಕ ಕಡಿಮೆ ಆದದಂತ. ಆಮ್ಯಾಕಿಂದ ನೀ ಏನ ಹೇಳ್ದಲವ ಅನಿ ಅನಿ ಅನಿ ಅನಿ ಅನಿ ಟೀ, ಆಮೇಲೆ ಪುದೀನಾ ಟೀ, ಲೆಮನ್ ಟೀ, ಮತ್ತೆ ಆಲೆ ಹಾಕಂಗ್ ಕುಡಿಯೋದಿಲ್ವಂತೆ ಕಾರಣ, ಎಲ್ಲ ಹಂಗಂಗೆ ಕುಡ್ದಾರಂತೆ. ರುಚಿ ಇದ್ದದಪ್ಪ ಅದು, ನನಗೆ ಗೊತ್ತಿಲ್ಲ. ಅದೇನೋ ಹಾಲ್ ಬೇಡ ಅಂತ ಅಣ್ಣ, ಕಾಫಿ ನಂಗೆ ಬರೀ ಡಿಕಾಕ್ಷನ್. ನನ್ ನಾಲ್ಕು ನೋಟ ಖರ್ಚು ಮಾಡಿಸ್ಬಿಟ್ರಿ, ತಂದ ಜೋಡಿಸ್ಬಿಟ್ಟು ಟೀ ಮಾಡಕ್ ಆಗದೆಯೇ ಆಮೇಲೆ ತಿಪ್ಪಗೆ ಹೋಗಿ ಸುರ್ದಾರಿ ಅದೆಲ್ಲ. ಆಮೇಕೆ ಡಿಪ್ಟಿ ಅಂತೆ, ಡಿಪ್ಟಿ ದುಪ್ಟಿ ಗೊತ್ತು ನನಗೆ. ದುಪ್ಟಿ ಮುಳುಗ್ಸೋದು ಕಣ, ಗುಬ್ಬಚ್ಚಿ ಮುಳಿಕೊಳ್ಳಕ್ಕಿಲ್ವ ನೀರ್ನಾಗೆ, ಹಂಗೆ ಮೇಲಿಂದ ಕೆಳಗೆ ಬಿಡೋದು ಟಣ್ ಅಂತ. ಈ ಟಿವಿಲೆಲ್ಲ ಬರ್ತಾ ಇರ್ತದಲ್ಲ ಡಿಪ್ ಡಿಪ್ ಡಿಪ್ ಅನ್ಕೊಂಡು ಹಾಡು ಹೇಳ್ಕೊಂಡು ಟೀ ಬ್ಯಾಗ್ ನ ಹಾಕೊಂಡು ಹಾಕೊಂಡು ಕುಡಿಯೋದು. 20 ರೂಪಾಯಿ ಜಾಸ್ತಿ ಆಗೋಯ್ತು ಕವ್ವ, ಇದೆಲ್ಲ ನೋಡ್ತಿದ್ರೆ. ಅಣ್ಣ ಅದು ನೀರ ಬಿಟ್ಕತ್ತದೆ ನೀರಲ್ಲಿ ಬಣ್ಣ ಬಣ್ಣ. ನೀನು ನೀರೊಳಕ ಕುಡಿಬೇಕಪ್ಪ, ಹಂಗಲ್ಲ ಆ ನೀರ್ನ ಕುಡಿಬೇಕಷ್ಟೇ. ನೀರ್ ಕುಡಿಬೇಕು ಏನಾದ್ರು ಆ ಟೀ ತಕ್ಕೊಂಡು ನೀರೊಳಗ ಹೋದ್ರೆ ಅದೆಲ್ಲ ನೀರಲ್ಲಿ ಎಲ್ಲ ಹೊಟ್ಟೆದಲ್ಲ ಬಕೀಟೋ ಕೊಳವೋ ಕೆರೆಯೋ ಅದ್ರೊಳಗ ಹೋಗಿ ಕುಡಿಬೇಕನ್ನು ಅನ್ಕೊಂಡ್ಬಿಟ್ಟಿದ್ದೀನಿ ನಾನು. ಏನಿಲ್ಲ ಒಟ್ನಾಗೆ ನೋಡಪ್ಪ, ಟೀನಾಗು ತರ್ತರಾವರಿ ಇರಂಗೆ ಕಾಫಿನಾಗು ಅದೇ. ಒಬ್ರು ಏನ್ ಹೇಳ್ತಾರೆ ಅಂದ್ರೆ, ಮನ್ಸ್ನಾಗ ಹುಟ್ಟದ ಮೇಲೆ ಪ್ರಪಂಚದಾಗ ಏನೇನದೆ ಅದನ್ನೆಲ್ಲ ಒಂದ್ ಕಿತ ಕುಡ್ದು ಬಿಡ್ಬೇಕು, ಕುಡ್ದು ಬಿಡ್ಬೇಕು. ಆಮೇಲೆ ಕುಡಿತೀನಿ ಅನ್ಬಿಟ್ಟು ಎಲ್ಲೆಲ್ಲ ಹೋಗ್ಬಿಟ್ಟ ಜಯಣ್ಣ. ಕಾಫಿ ಟೀ ಬಗ್ಗೆ ಹೇಳೋದು ನಿಮ್ ಬ್ಯಾರೆ ವಿಚಾರವ, ತಿರ್ಗಿಸ್ಬೇಡ ಸರಿ. ಈಗ ಟೀ ಅಂತಿದ್ದಂಗೆ ನೆಪ್ಪ ಆಯ್ತು. ಈಗ ನೋಡಪ್ಪ, ನಮ್ಮ ಶೇಟಣ್ಣ ಟೀ ಶಾಪ್ ಇಟ್ಟಿರ್ಲಿಲ್ವಪ್ಪ ಅಲ್ಲಿ. ಅಮ್ಮ ಹೊಸದಾಗಿ ಬಂದಾಗ ಹೊಸ ಹೊಸ ಪಾತ್ರೆ ಎಲ್ಲ ತಂದ, ಗ್ಯಾಸ್ ಎಲ್ಲ ಮಾಡ್ತಿದ್ದ ಗ್ಯಾಸ್ ಅಲ್ಲಿ. ಅಮ್ಮ ಒಂದ್ ಸೌಟ್ ತಂದಿದ್ದ ಟೀಯ ಸೊಪ್ಪನ್ನ ಹಿಂಗನ್ನಕ್ಕ ತೊಳಗ್ಸಕ್ಕೆ. ಏನ್ ಒಡೆದು ಒಡೆದು ಒಡೆದು ಒಡೆದು ಒಡೆದು ಸೌಟ್ ಮುಂದಿರ್ತಲ್ಲವ ಮಾತ್ರ ಉಳಿಕೋತೆ. ಸೌದು ಹೋಯ್ತು, ಸೌದು ಹೋಯ್ತಾ, ಬರೀ ಕೈ ತುಂಡು ಅದ್ ಮಾತ್ರ ಉಳ್ಕತ್ತು. ಅಯ್ಯಪ್ಪ ಅಂದ್ರೆ ಎಷ್ಟು ನಮ್ಗ ಸಿಲ್ವರ ಕುಡಿಸಿರ್ಬೋದ. ಏನ್ ಜಯಣ್ಣ ಹಿಂಗೆಲ್ಲ ಮಾಡ್ತಾರಕಪ್ಪ, ಹುಷಾರಾಗಿರ್ಬೇಕು ನಾಮುವೆ. ಅಯ್ಯೋ ಟೀ ಪುಡಿ ಅಂದ್ಬಿಟ್ಟು ಮರದ ಒಟ್ಟಿಗೆ ಏನೇನೋ ಮಿಕ್ಸ್ ಮಾಡ್ಬಿಡ್ತಾರಂತ, ಅದು ತಣ್ಣನೆ ನೀರ್ಗ ಹಾಕಿದ್ರೆ ಬಣ್ಣ ಬಿಟ್ಕೊಬಿಡ್ತದೆ. ಹಂಗಾಗಿ ಕಲಬೆರಕೆಗೂ ಎಚ್ಚರವಾಗಿ ಇರ್ಬೇಕು. ನೀನು ಅಡಿಗೆ ಮನೆಗೆ ಹೋಗ್ಬೇಡ, ಯಾಕೆ ಹೇಳು ಅದೇ ಟೀ ಚಂದ್ರಣ. ಈಗ ನಾಲ್ಕು ನೋಟ ನಾನು ನಿಮ್ಮಿಬ್ಬರ ಕೈಗೂ ಕೊಡ್ತೀನಿ. ಯಾರ ಕೈ ನೀನು ಯಾರ ಕೈಗೂ ಕೊಡಬೇಡ, ನಮ್ಮನ್ ಕರ್ಕೊಂಡ್ ನಡಿ, ಏನ್ ಬೇಕ್ ನಾವ್ ತಗೋತೀವಿ, ನೀ ಕೊನೆಯಲ್ಲಿ ದುಡ್ಡು ಕೊಡು. ಆಯ್ತು ಬಿಡವ್ವ, ಸಂದಾಗದೆ ಅಲ್ವವ್ವ. ಅದೇನೋ ಡಿಪ ಟೀ ಅದೇನವ ಡಿಪನ ಡಿಪ್ಪು ಅದನ್ನ ಕೊಡಿಸ್ತೀನಿ. ಈಗ ಜಯಣ್ಣ ನಿಂದೊಂದು ಕುಟಿ ಕುಟಿ ತಕ, ನಂದೊಂದು ಕುಟಿ ಕುಟಿ ತಕತೀನಿ. ಈಗ ಕಮಲಕ್ಕನ್ನ ನೀನೇ ಕೂರಿಸ್ಕೊಂಡ್ ಬಾ, ಆಯ್ತಾ? ನಡೀರಿ ಈಗ ಅದು ಡಿಪ್ಪು ಟೀ ಕುಡಿಯಮ್ಮ. ಆಯ್ತು ನಡಿಯೋಣ. ಬೀರ್ ಬೀರ್ನೆ ಹೊಸ ಬಟ್ಟಾಕವು ಬಂದೇ ಇರೋಣ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಕಬ್ಬಿನ ಬೇಸಾಯ ಸಕ್ಕರೆ ಉತ್ಪಾದನೆಯಲ್ಲಿ ಭಾರತ ಜಾಗತಿಕವಾಗಿ ಉನ್ನತ ಸ್ಥಾನದಲ್ಲಿದೆ. ಮುಂಬರುವ ವರ್ಷಗಳಲ್ಲಿ ವಿದೇಶಗಳಂತೆ ನಮ್ಮಲ್ಲೂ ಸಕ್ಕರೆ ಗಡ್ಡೆಯಿಂದ ಸಕ್ಕರೆ ಉತ್ಪಾದನೆ ನಿರೀಕ್ಷೆ ಮೂಡಿದೆ. ಹಾಗಾದರೆ ಕಬ್ಬಿನ ಗದ್ದೆಗಳಲ್ಲಿ ಸಕ್ಕರೆ ಗಡ್ಡೆ ಪರ್ಯಾಯ ಬೆಳೆಯಾಗಿ ಬೆಳೆಯಬಹುದೇ? ಕಬ್ಬು ದೀರ್ಘಾವಧಿ ಬೆಳೆ. ನೀರು ಮತ್ತು ರಾಸಾಯನಿಕಗಳ ಅವೈಜ್ಞಾನಿಕ ಬಳಕೆಯಿಂದ ಪ್ರತಿ ವರ್ಷ ಮಣ್ಣಿನ ಫಲವತ್ತತೆ ಹಾಳಾಗ್ತಾ ಇದೆ. ಇದರಿಂದ ಗುಣಮಟ್ಟ ಹಾಗೂ ಇಳುವರಿ ಕೂಡ ಕುಂಠಿತ ಆಗ್ತಾ ಇದೆ. ಈ ಕಾರಣದಿಂದ ಮಣ್ಣಿನ ಫಲವತ್ತತೆ ಕಾಪಾಡಲು ಯುರೋಪ್ ಮತ್ತು ಅಮೆರಿಕ ದೇಶದಲ್ಲಿ ಕಬ್ಬಿಗೆ ಪರ್ಯಾಯವಾಗಿ ಸಕ್ಕರೆ ಗಡ್ಡೆ ಬೇಸಾಯಕ್ಕೆ ಆದ್ಯತೆ ನೀಡಲಾಗ್ತಾ ಇದೆ. ಸಕ್ಕರೆ ಗಡ್ಡೆ ಯುರೋಪ್ ಮೂಲದ್ದು, ಚನೋಪೋಡಿಯಾಸ್ ಕುಟುಂಬಕ್ಕೆ ಸೇರಿದೆ. ಇದು ಮೂಲಂಗಿ ರೀತಿ ಬೆಳೆ, ಎಲೆಗಳು ಪಾಲಾಕೆಲೆಯಂತೆ ಕಾಣುತ್ತೆ. ಇದು ಮೊದಲು ಶೀತವಲಯದ ಜನ ಜಾನುವಾರುಗಳ ಆಹಾರವಾಗಿ ಬಳಕೆಯಾಗ್ತಾ ಇತ್ತು. ಗಡ್ಡೆಯಲ್ಲಿ ಸಕ್ಕರೆ ಅಂಶವು ಗಮನಾರ್ಹವಾಗಿ ಇರೋದು ತಿಳಿದ ಬಳಿಕ 1975 ಯುರೋಪ್ ಮತ್ತು ಅಮೆರಿಕಾದಲ್ಲಿ ಈ ಗಡ್ಡೆಯಿಂದ ಸಕ್ಕರೆಯನ್ನ ತಯಾರು ಮಾಡಿದ್ರು. ಭಾರತದಲ್ಲಿ ಇದರ ಪರಿಚಯವಾದದ್ದು 70 ಕಾಯಿಪಲ್ಲೆಯಾಗಿ ಬಳಕೆ ಮಾಡಲಾಗ್ತಾ ಇತ್ತು. ಇದಾದ ಬಳಿಕ ಕಳೆದ ಹಲವು ವರ್ಷಗಳಿಂದ ಸಕ್ಕರೆ ಗಡ್ಡೆಯ ಪ್ರಾಯೋಗಿಕ ಬೇಸಾಯ ಮತ್ತು ಸಂಸ್ಕರಣೆಯನ್ನು ಕರ್ನಾಟಕ ಸೇರಿದಂತೆ ಭಾರತದ ಹಲವು ಪ್ರದೇಶಗಳ ಕಾರ್ಖಾನೆಗಳಲ್ಲಿ ಕೈಗೊಳ್ಳಲಾಗಿತ್ತು. ಆದರೆ ಹವಾಮಾನ ಪೂರಕವಾಗಿ ಇಲ್ಲದ ಕಾರಣ ನಿರೀಕ್ಷಿತ ಯಶಸ್ಸು ಕಾಣಲಿಲ್ಲ. ಪ್ರಸಕ್ತ ಭಾರತದ ಸಮಶೀತೋಷ್ಣ ಹವಾಮಾನಕ್ಕೆ ಸರಿಹೊಂದುವ ಸಕ್ಕರೆ ಗಡ್ಡೆ ತಳಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಸವುಳು ಜವುಳು ಸಮಸ್ಯಾತ್ಮಕ ಮಣ್ಣಿನಲ್ಲಿಯೂ ಸೂಕ್ತ ಭೂಮಿ ತಯಾರಿಯೊಂದಿಗೆ ಇದನ್ನು ನಾಟಿ ಮಾಡಿ ಉತ್ತಮ ಇಳುವರಿ ಪಡೆಯಬಹುದಲ್ಲದೆ ಮಣ್ಣಿನಲ್ಲಿರುವ ಕ್ಷಾರ ಮತ್ತು ಉಪ್ಪಿನ ಪ್ರಮಾಣವನ್ನು ಕ್ರಮೇಣ ಕಡಿಮೆಗೊಳಿಸಬಹುದು. ಕಬ್ಬಿನೊಂದಿಗೆ ಇದನ್ನು ಮಿಶ್ರ ಬೆಳೆಯಾಗಿ ಬೆಳೆಯಬಹುದಲ್ಲದೆ ಅರಿಶಿನದಂತೆ ನಾಟಿ ಮತ್ತು ಕಟಾವು ಹಂತದಲ್ಲಿ ಯಂತ್ರೋಪಕರಣಗಳನ್ನು ಕೂಡ ಬಳಸಬಹುದಾಗಿದೆ. ಹಾಗಾದರೆ ಈ ಗಡ್ಡೆಯಿಂದ ಸಕ್ಕರೆಯನ್ನು ಹೇಗೆ ತಯಾರು ಮಾಡಬಹುದು ಅಂದರೆ, ಸಕ್ಕರೆ ಕಾರ್ಖಾನೆಗಳ ಯಂತ್ರೋಪಕರಣಗಳಲ್ಲಿ ಸ್ವಲ್ಪ ಮಾರ್ಪಾಟು ಮಾಡಿ ಈ ಗಡ್ಡೆಯನ್ನು ಸಕ್ಕರೆ ತಯಾರಿಕೆಗೆ ಬಳಕೆ ಮಾಡಬಹುದು. ಗಡ್ಡೆಯನ್ನು ಸ್ವಚ್ಛಗೊಳಿಸಿ ಸಣ್ಣ ಹೋಳುಗಳನ್ನಾಗಿ ಕತ್ತರಿಸಿ ಡೆಫ್ಯೂಸರ್ ಘಟಕದಲ್ಲಿ ರುಬ್ಬಲಾಗುತ್ತೆ. ಅದರಲ್ಲಿರುವ ಸಕ್ಕರೆ ಅಂಶವನ್ನು ಬಿಸಿ ನೀರಿನಿಂದ ಹೊರತೆಗೆದು ಕಬ್ಬಿನ ರಸದಂತೆ ಸಂಸ್ಕರಿಸಿ ಸಕ್ಕರೆ ತಯಾರಿಸಲಾಗುತ್ತೆ. ಸಕ್ಕರೆ ಗಡ್ಡೆಯ ಸಂಸ್ಕರಣೆಯನ್ನು ಪ್ರತ್ಯೇಕವಾಗಿ ಕೈಗೊಳ್ಳದೆ ಕಬ್ಬಿನೊಂದಿಗೆ ಕೈಗೊಳ್ಳಬೇಕು. ಕಾರಣ, ಕಬ್ಬಿನಂತೆ ಸಕ್ಕರೆ ಗಡ್ಡೆಯಿಂದ ಗುಣಮಟ್ಟದ ಸಿಪ್ಪೆ ದೊರೆಯೋದಿಲ್ಲ, ಕೇವಲ ತಿರುಳು ಮಾತ್ರ ಸಿಗುತ್ತೆ. ಆದರೆ ಈ ತಿರುಳು ಇಂಧನವಾಗಿ ಬಳಕೆ ಮಾಡೋದಕ್ಕಾಗೋದಿಲ್ಲ. ಹೀಗಾಗಿ ವಿದ್ಯುತ್ ಅಥವಾ ಕಲ್ಲಿದ್ದಲನ್ನು ಇಂಧನವನ್ನಾಗಿ ಬಳಸಬೇಕಾಗುತ್ತೆ. ತಿರುಳನ್ನು ಪಶು ಆಹಾರ ಮತ್ತು ಕಾಂಪೋಸ್ಟ್ ತಯಾರಿಕೆಯಲ್ಲಿ ಬಳಸ್ಕೊಳ್ಬಹುದು. ಪ್ರಸಕ್ತ ಭಾರತದಲ್ಲಿ 60 ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬು ಬೆಳೆದು ಅಂದಾಜು 350 ಟನ್ ಸಕ್ಕರೆ ಉತ್ಪಾದನೆ ಮಾಡಲಾಗ್ತಾ ಇದೆ. ಆದರೆ ಇದರಷ್ಟೇ ಪ್ರದೇಶದಲ್ಲಿ ಸಕ್ಕರೆ ಗಡ್ಡೆಯ ಬೇಸಾಯವನ್ನು ಕೈಗೊಂಡಲ್ಲಿ 500 ಟನ್ ಸಕ್ಕರೆ ಉತ್ಪಾದನೆ ಮಾಡಬಹುದಾಗಿದೆ. ಈ ಬೆಳೆಯಿಂದ ಭೂಮಿಗೆ ವಿಶ್ರಾಂತಿ ಲಭಿಸೋದಲ್ಲದೆ ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಿಸಬಹುದಾಗಿದೆ. ಮಹಾರಾಷ್ಟ್ರದ ಇಸ್ಲಾಂಪುರ ಹಾಗೂ ಜಾಲನಾ ಕಾರ್ಖಾನೆಗಳಲ್ಲಿ ಕಬ್ಬಿನೊಂದಿಗೆ ಸಕ್ಕರೆ ಗಡ್ಡೆಯನ್ನು ಸಂಸ್ಕರಿಸಲಾಗ್ತಾ ಇದೆ. ಇನ್ನು ನಮ್ಮ ರಾಜ್ಯದಲ್ಲಿ ಸಮೀರವಾಡಿ ಗೋದಾವರಿ ಬಯೋ ರಿಫೈನರೀಸ್ ಕಾರ್ಖಾನೆಯಲ್ಲಿ ಸಕ್ಕರೆ ಗಡ್ಡೆಯ ಬೇಸಾಯ ಕೈಗೊಳ್ಳಲಾಗಿದೆ. ಅದಲ್ಲದೆ ಯಂತ್ರೋಪಕರಣಗಳಲ್ಲಿ ಅಗತ್ಯ ಮಾರ್ಪಾಟು ಕೂಡ ಮಾಡಲಾಗಿದೆ. ಹೊಸ ತಾಂತ್ರಿಕತೆಗಳ ಅಳವಡಿಕೆಯಿಂದ ಈಗಾಗಲೇ ಆಂಧ್ರಪ್ರದೇಶ, ಪಂಜಾಬ್, ತಮಿಳುನಾಡು ಮತ್ತು ಮಹಾರಾಷ್ಟ್ರಗಳಲ್ಲಿ ಸಕ್ಕರೆ ಗಡ್ಡೆಯ ಪ್ರಾಯೋಗಿಕ ಬೇಸಾಯ ಮತ್ತು ಸಂಸ್ಕರಣೆ ಯಶಸ್ವಿಯಾಗುತ್ತಿದೆ ಎಂದು ವರದಿಯಾಗಿದೆ. ಬೆಳೆಗಳಿಗೆ ಔಷಧ ಸಿಂಪಡಣೆಗೆ ರೈತರು ಪೆಟ್ರೋಲ್ ಚಾಲಿತ ಯಂತ್ರ ಬಳಸೋದು ಹೆಚ್ಚು. ಪಂಪ್ ಚಾಲನೆಗೆ ಇಂಧನವಾಗಿ ಪೆಟ್ರೋಲ್ ಅಗತ್ಯವಾಗಿ ಬೇಕಾಗುತ್ತೆ. ಕಾಲಕಾಲಕ್ಕೆ ಇದರ ನಿರ್ವಹಣೆಯನ್ನು ಕೂಡ ಮಾಡಬೇಕಾಗುತ್ತೆ. ಪೆಟ್ರೋಲ್ ಅಗತ್ಯವಿಲ್ಲದೆ ಕಾರ್ಯನಿರ್ವಹಿಸುವ ಸಿಂಪಡಣೆ ಯಂತ್ರವನ್ನು ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕು ಮುಡಬೂಳ ಗ್ರಾಮದ ಹನುಮಂತ ಕೊಡಮನಹಳ್ಳಿ ಅವರು ತಯಾರು ಮಾಡಿದ್ದಾರೆ. ಇದು ಬ್ಯಾಟರಿ ಪಂಪ್ ಸ್ಪ್ರೇಯರ್. ಸಿಂಪಡಣೆ ಯಂತ್ರಕ್ಕೆ ಪೆಟ್ರೋಲ್ ಪಂಪ್ ಬದಲಾಗಿ ಬ್ಯಾಟರಿ ಪಂಪ್ ಅಳವಡಿಸಿದ್ದಾರೆ. ಇದನ್ನು 2 ಗಂಟೆ ಚಾರ್ಜ್ ಮಾಡಿದರೆ ಸಾಕು, 4 ಎಕರೆಗೆ ಔಷಧ ಸಿಂಪಡಣೆ ಮಾಡಬಹುದು. ಔಷಧ ಸಿಂಪಡಣೆ ವೇಳೆ ಬೆಳೆಗೆ ತಕ್ಕಂತೆ ನೀಡಬೇಕಾದ ಔಷಧ ಪ್ರಮಾಣ ಮತ್ತು ಪ್ರೆಷರ್ ಆಯ್ಕೆ ಇದೆ. ಇದಕ್ಕೆ ಡಬಲ್ ಮೋಟಾರ್ ಇದ್ದು ತಯಾರಿಕೆ ವೆಚ್ಚ ಸುಮಾರು 3,800 ರೂಪಾಯಿಗಳಷ್ಟಾಗುತ್ತೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಇವರ ಮೊಬೈಲ್ ಸಂಖ್ಯೆ 9731918241. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9731918241. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಮೇ 26 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಮುಂಗಾರಿಗೆ ತೋಟಗಾರಿಕೆ ಇಲಾಖೆ ಅಭಿವೃದ್ಧಿ ಯೋಜನೆಗಳನ್ನು ಕುರಿತು ಮೈಸೂರಿನ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಮಂಜುನಾಥ್ ಅಂಗಡಿ ಅವರೊಂದಿಗೆ ಸಂದರ್ಶನ. ಇಲಾಖೆಯ ಕಾರ್ಯಕ್ರಮಗಳಲ್ಲಿ 3 ರೀತಿಯಾದಂಥ ಕಾರ್ಯಕ್ರಮಗಳಿರ್ತದೆ. ಒಂದು ರಾಜ್ಯ ವಲಯದ ಯೋಜನೆಗಳಂತ ಇರ್ತದೆ, ಜಿಲ್ಲಾ ವಲಯದ ಯೋಜನೆಗಳಂತಿರ್ತದೆ, ಮತ್ತು ಕೇಂದ್ರ ಪುರಸ್ಕೃತ ಯೋಜನೆಗಳಂತಿರ್ತದೆ. ಸೊ ಈ 3 ಯೋಜನೆಗಳಡಿಯಲ್ಲಿ ನಮ್ಮ ರೈತ ಬಾಂಧವರು ತೋಟಗಾರಿಕೆ ಬೆಳೆಗಳಿಗೆ ಬೇಕಾದಂಥ ಅವಶ್ಯಕತೆ ಇರತಕ್ಕಂಥ ಸಲಹೆ ಸೂಚನೆಗಳಾಗಿರಲಿ, ಅದಕ್ಕೆ ಪರಿಕರಗಳಾದಂಥ ಕೀಟನಾಶಕಗಳು, ಜೈವಿಕ ಕೀಟನಾಶಕಗಳು, ಅದರ ಒಂದು ಬೇಡಿಕೆ ಇದ್ದಲ್ಲಿ ಅದನ್ನು ರೈತರು ಸಹಾಯಧನದಲ್ಲಿ ಪಡೆಯಬಹುದು. 27ರಂದು ಮಂಗಳವಾರ ಅಡಿಕೆ ತೋಟದ ನಿರ್ವಹಣೆಯನ್ನು ಕುರಿತು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಸಿದ್ದಪ್ಪ ಅವರೊಂದಿಗೆ ಸಂದರ್ಶನ. ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ಇಲಾಖೆಗಳು ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳು, ನಮ್ಮ ತೋಟಗಾರಿಕಾ ಮಧ್ಯ ಮೈಸೂರು, ಇಲ್ಲೂ ಕೂಡ ನಿಮಗೆ ಮಣ್ಣಿನ ಪರೀಕ್ಷೆ ಮಾಡಿ ನಿಮಗೆ ಒಂದು ಅದನ್ನು ರಿಪೋರ್ಟನ್ನು ಕೊಡ್ತೀವಿ. ಆ ರಿಪೋರ್ಟ್ ಆಧಾರದ ಮೇಲೆ ನಾವು ಮಣ್ಣಿಗೆ ಸೇರಿಸಿದ್ದೆ ಆದಲ್ಲಿ, ಯಾಕೆ ತಿಜ್ಜಿನಗಳಲ್ಲಿ ಸಮಗ್ರವಾಗಿ ಪೋಷಕಾಂಶ ನಿರ್ವಹಣೆ ಮಾಡಿದ್ರೆ ಮಾತ್ರ ನಾವು ಒಳ್ಳೆ ಉತ್ಪಾದಕತೆಯನ್ನು ಪಡೆಯೋಕ್ಕೆ ಸಾಧ್ಯ. ಸೊ ಆ ನಿಟ್ಟಿನಲ್ಲಿ ಎಲ್ಲ ಉಪಕ್ರಮಗಳನ್ನು ಅನುಸರಿಸಬೇಕು. ಜೊತೆಗೆ ಬೇಸಿಗೆ ಕಾಲದಲ್ಲಿ ಅಡಿಕೆಯನ್ನು ಸಂರಕ್ಷಣೆ ಮಾಡೋದು ಬಹಳ ಮುಖ್ಯ. ಯಾಕೆಂದರೆ ನಾವು ನೋಡ್ತಾ ಇದ್ದೀವಿ, ಸೂರ್ಯಕಿರಣಗಳು ನೇರವಾಗಿ ಆ ಕಾಂಡಕ್ಕೆ ಬಿದ್ದಾಗ ಸನ್ಸ್ಕಾರ್ಸ್ ಅಂತ ಹೇಳ್ತೀವಿ, ಸೊ ಅದು ಕಾಂಡಗಳು ಒಡಿತವೆ, ಜೊತೆಗೆ ಕಾಯಿಗಳು ಒಡೆದ್ಬಿಟ್ಟು ಕೆಳಗಡೆ ಉದುರ್ತವೆ. 28ರಂದು ಬುಧವಾರ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಪಶು ಆಹಾರ ನಿರ್ವಹಣೆಯನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಪಶು ಆಹಾರ ತಜ್ಞರಾದ ಡಾಕ್ಟರ್ ಚನ್ನೇಗೌಡ. 29ನೇ ತಾರೀಖು ಗುರುವಾರ ನಮ್ ಕಂಪನಿ ಬಾನುಲಿ ಸರಣಿ ಫ್ಲೋರ್ ಮಿಲ್ಲಿಂಗ್ ಮತ್ತು ಬೇಕಿಂಗ್ ತಾಂತ್ರಿಕತೆಗಳನ್ನು ಕುರಿತು ಮೈಸೂರಿನ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ಹಿರಿಯ ತಾಂತ್ರಿಕ ಅಧಿಕಾರಿ ಡಾಕ್ಟರ್ ಕೆ ಅಶ್ವಥ್ ಕುಮಾರ್ ಅವರೊಂದಿಗೆ ಮಾತುಕತೆ. ಒಂದು ನ್ಯಾಚುರಲ್ ಕಲರ್ಗೆ ಸಂಬಂಧಪಟ್ಟಂಥದ್ದು, ನ್ಯಾಚುರಲ್ ಪ್ರಿಸರ್ವೇಟಿವ್ಸ್ ಅಂತೇಳಿ ಬ್ರೆಡ್ ಅನ್ನೋದು ಈಗ ನಮಗೆ 5 ದಿನ ಆದರೂ ಕೆಳದಂತೆ ಇರಬೇಕಾಗ್ತದೆ. ಯಾಕಂದರೆ ಬೇಕರಿಯಿಂದ ಬ್ರೆಡ್ ಹೊರಗೆ ಬಂದಮೇಲೆ ಗ್ರಾಹಕರಿಗೆ ಸಿಗೋ ತನಕ ಟೈಮ್ ಇರೋದರಿಂದ ಅಂದರೆ 5 ದಿನ ಆದರೂ ಬೇಕು. ಆದರೆ ಬ್ರೆಡ್ನಲ್ಲಿ ನೀರಿನಾಂಶ ಜಾಸ್ತಿ ಇರೋದರಿಂದ, ಒಂದು 37% ನೀರಿನಾಂಶ ಇರೋದರಿಂದ ಸೂಕ್ಷ್ಮಾಣು ಜೀವಿಗಳು ಬೇಗ ಬೆಳೀತದೆ. ಸೊ ಅದನ್ನು ಬೆಳೆಯದಂತೆ ತಡೆಯೋದಕ್ಕೆ ನಾವು ಅದನ್ನು ಒಂದು ಕೆಮಿಕಲ್, ಕ್ಯಾಲ್ಸಿಯಂ ಪ್ರೋಪಿನೇಟ್ ಆಗಿರಲಿ ಅಥವಾ ಏನೋ ಒಂದು ಕೆಮಿಕಲ್ ಹಾಕ್ತೀವಿ. 30ನೇ ತಾರೀಖು ಶುಕ್ರವಾರ ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಡೆದ ಮತ್ಸ್ಯ ತರಂಗ ಮೀನು ಸಾಕಣೆ ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ. ಮೇ 31 ಶನಿವಾರ ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ ಹನೂರು ತಾಲೂಕು ಬಸವನಗುಡಿ ಗ್ರಾಮದ ಎಂ ರಾಜೇಂದ್ರ ಮತ್ತು ಅವರ ಮಗ ಆರ್ ಅಶ್ವಥ್. ಫಸ್ಟ್ 3 ವರ್ಷ ಇಳುವರಿ ಬಹಳ ಕಡಿಮೆ ಇರುತ್ತೆ, ಸ್ವಲ್ಪ ಸ್ಟೆಬಿಲೈಸ್ ಮಾಡಿಕೊಂಡ್ರೆ 3 ವರ್ಷ ಆದಮೇಲೆ ಸ್ವಲ್ಪ ಆ ಮಣ್ಣು ಅದರಲ್ಲಿರೋ ಎರೆಹುಳ ಅದೆಲ್ಲ ಸ್ವಲ್ಪ ಫಲವತ್ ಮಾಡ್ಕೊಂಬಿಟ್ರೆ, ಏನಂದರೆ ಮಣ್ಣಿನ ಫಲವತ್ತು ಸ್ವಲ್ಪ ನಾವು ಆ 3 ವರ್ಷದಲ್ಲಿ ಇನ್ಕ್ರೀಸ್ ಮಾಡ್ಕೊಂಬಿಟ್ರೆ ಅದಾದ ನಂತರ ಒಳ್ಳೆ ಹೀಲ್ಡೇ ಬರುತ್ತೆ. ಆಮೇಲೆ ಯಾವ ತಳಿ ಯೂಸ್ ಮಾಡ್ತೀರಿ ಅನ್ನೋದು ಭಾಳ ಮುಖ್ಯ. ಇವತ್ತು ಪ್ರಪಂಚದಲ್ಲಿ ಎಲ್ಲ ಏನಂತಾರೆ, ಎಲ್ಲರೂ ಬಂದುಬಿಟ್ಟು ಎಂಡ್ ಪ್ರಾಡಕ್ಟ್ ಅಂದರೆ ಲಾಸ್ಟಲ್ಲಿ ಬರೋ ಪ್ರಾಡಕ್ಟ್ ಬಗ್ಗೆನೇ ಎಲ್ಲ ಯೋಚಿಸ್ತೀವಿ. ಬಟ್ ಆ್ಯಕ್ಚುಲಿ ಏನಂದರೆ ಮೂಲತಃ ಅದು ಎಲ್ಲಿಂದ ಬರುತ್ತೆ, ಅದ್ರ ಮೂಲ ಏನು, ಅದು ಏನು ಅನ್ನೋದೇ ಭಾಳ ಮುಖ್ಯ. ಜೂನ್ 1 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ ಹಳ್ಳಿ ಕಡೆ 28 ಬುಡಪ್ಪ ಚಂದಮ್ಮನ್ನ ತೋರಿಸ್ಕೊಂಡು ಅನ್ನನ ಮಿದ್ದಿಸ್ಕ ಉಣ್ಣಿಸ್ತಿರ್ನಿಲ್ವಾ, ಗುಳಕ ಗುಳಕಾಂಟ ಮಗು ನುಂಕೊಂಡ್ಬಿಡ್ತಿರ್ಲ ಯಾರು ಅನ್ನ ಉಂಡಸ್ತಾರವ. ಅಲ್ಲ ಈಗೆಲ್ಲ ಟಿವಿ ನೋಡ್ಕೊಂಡು ಉಣ್ಣಿಸ್ತಾರೆ. ಅಲ್ಲ ಕವ ಈಗ ಅನ್ನನು ತಿನ್ನಿಸ್ತಿಲ್ಲ ಅವಾಗೆಲ್ಲೋ ಏನ್ ಮಾಡಾರು ಅನ್ನವ ಒಂದು ಬಟ್ಲಗೆ ಇಟ್ಕೊಂಬಿಟ್ಟು ಕಂಕ್ಳಾಗೆ ತತ್ಕೊಂಬಿಟ್ಟು ಮಗಿನ ಈ ಬರೀ ಏನಾಗ್ತಿದ್ರವ ಉಪ್ಪು ತುಪ್ಪ ಹಾಕಿದ್ರೆ ಸಾಕಣ್ಣ ಗಮ ಗಮ ಅನ್ನೋದು ಇಲ್ಲಾದ್ರೆ ಬರೀ ಉಪ್ಪು. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. ಕೇಳುಗರೆ, ಇದೇ ತಿಂಗಳ 29ನೇ ತಾರೀಕು ಗುರುವಾರ ಬೆಳಿಗ್ಗೆ 10 ಗಂಟೆಗೆ ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ಮತ್ಸ್ಯತರಂಗ ಮತ್ಸ್ಯತರಂಗ ಮತ್ಸ್ಯತರಂಗ